ಹೋಗಿ ಆ ಖರ್ಚಿಗೆ ಮತ್ತೆ ಅವ್ರ ಬಡ್ಡಿಗೆ ಸಮ ಆಗ್ಬಿಡ್ತೈತಿ. ನೀವು ಮನೆಗೆ ಹೋಗ್ಬೇಕಾದ್ರೆ ಕಣ್ಣೀರು ಕಪಳಕ್ಕೆ ಬರ್ತಾವ. ಅಂದ್ರೆ ಈ ಪರಿಸ್ಥಿತಿ ನಮ್ಮ ರೈತ ಬಾಂಧವರು ಬಹಳ ಅನುಭವಿಸ್ಲಿಕ್ಕತ್ತಾರ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಾಕಷ್ಟು ಪ್ರದೇಶಗಳೊಳಗೆ ಮಳೆ ಕಡಿಮೆ, ಅವರು ಇದ್ರ ಮೇಲೆ ಅವಲಂಬಿತ ಇರ್ತಾರ. ಆಮೇಲೆ ಅವರು ಬೋರ್ಗೆ ಇರುವುದಿಲ್ಲ, ಅವ್ರದ್ದು ಸಾಕಷ್ಟು ಮಳೆ ಅವಲಂಬಿತ ಕೃಷಿ ಇರ್ತೈತೆ ಅವ್ರದ್ದು. ಎಷ್ಟೋ ಸಾರಿ ಜಾಸ್ತಿ ಮಳೆ ಆದ್ರೂ ಲಕ್ಷಣ ಆಗ್ತದೆ, ಕಡಿಮೆ ಮಳೆ ಆದರೂ ಲಕ್ಷಣ ಆಗ್ತದೆ. ಹಿಂಗೆ ಏನಾಗಿದೆ, ಒಂದು ಸುಳುಳು ಸಿಕ್ಕೊಂಡ್ಬಿಟ್ಟಾರ. ಹಿಂಗಾಗಿ ಅದರಿಂದ ಏನು ಲಾಭನೇ ಇಲ್ಲ ಕೃಷಿ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಾರ. ನಿಮ್ದು ನೋಡಿ ನಿಮ್ಗೆ ಭಾಳ ಆಶ್ಚರ್ಯ ಆಗ್ತದೆ. 2 ಎಕರೆ ಒಳಗೆ ನೀವು ಎಷ್ಟು ವೈವಿಧ್ಯವಾಗಿ ಬೆಳೆದಿರಿ, ನಮ್ಗೆ ಅದು ಭಾಳ ಸೋಜಿಗೆ ಅನಿಸ್ತತಿ. ಏನಿದು, ಏನು ಕ್ರಾಂತಿ ಮಾಡಿರಿ ನೀವು? ಸರ, ನಾವು ಏನು ಕ್ರಾಂತಿ ಮಾಡ್ಯವು ಅಂದ್ರೆ ರೀ, ಸಮಗ್ರ ಕೃಷಿಯನ್ನು ಬೆಳಿಬೇಕು ರೈತರಾದಂತಾರೆ. ನಾವು ಸಮಗ್ರ ಕೃಷಿ ಬೆಳೆದ್ರೆ ನಾಲ್ಕೈತಿ, ಒಂದೇ ಬೆಳೆ ಏಕೆ ಬೆಳೆ ಬೆಳೆದ್ರೆ ನಾವು ರೈತರು ಲುಕ್ಸಾನ್ದಾಗ ಬರ್ತೀವಿ ಸರ್. ಯಾಕಂದ್ರೆ ಒಂದು ಬೆಳೆ ಒಳಗೆ ಬೆಳೆದ್ರೆ ಈಗ ಎಲ್ಲ ಜಮೀನೊಳಗೆ ನಮಗೆ ಅಷ್ಟ ಭೂಮಿ ಐತಂದ್ರೆ ಸ್ಕ್ವೇರ್ ಫುಟ್ ಜಮೀನು ಮಾಡ್ತೇವೆ ನಾವು. ಸ್ಕ್ವೇರ್ ಫುಟ್ ಮೇಲೆ ಈಗ ಒಂದು ಸ್ಕ್ವೇರ್ ಫುಟ್ ಮೇಲೆ ಬಿಲ್ಡಿಂಗ್ ಕಟ್ತಾರೋ, ಒಂದು ಸ್ಕ್ವೇರ್ ಫುಟ್ ಮೇಲೆ ನಾವು ಜಮೀನುಗಳನ್ನು ಮಾಡಿದಂಗೆ ರೀ ಸರ್. ಒಂದು ಹಂತವಾಗಿ ಬೆಳೆಗಳನ್ನು ಮಾಡ್ಬೇಕು ನಾವು ರೈತರು. ಯಾಕಂದ್ರೆ ಈಗ ಒಂದ್ರಾಗ ಲುಕ್ಸಾನ್ ಆದ್ರೂ ಇನ್ನೊಂದ್ರಾಗ ಬರ್ಬೇಕು ರೀ, ಇನ್ನೊಂದ್ರಾಗ ಲುಕ್ಸಾನ್ ಆದ್ರೆ ದನಕರದ್ರಾಗ ಬರ್ಬೇಕು ರೀ. ಸುಮಾರು ಈಗ ನೋಡ್ರಿ, ಒಂದು 20-30 ಕೋಳಿ ಅದಾವ್ರಿ, ಆನಂತರ ಆಕಳದಾವು, ಕಸಬುಗಳು ಹೊರವಾಗಿ ಹೊರಗಿನ ಹೊರಗಿನ ಕಸಬುಗಳು. ಈಗ ಸುಮಾರು ಒಂದು ಇಲ್ಲಂದ್ರೆ ಒಂದು 80 ಕ್ವಿಂಟಲ್ ಗೊಬ್ಬರ ಎರೆಹುಳ ಗೊಬ್ಬರ ಮಾರ್ತಾನ್ರಿ ನಾನು ನನ್ನ ಹೊಲಕ್ಕೆ ಹಾಕೊಂಡು. ಯಾಕಂದ್ರೆ ಒಂದರಿಂದ ಒಂದು ಆದಾಯ, ಈಗ ಪ್ಯೂರ್ ಆದಾಯ ಬರ್ತೈತಿ, ಲಿಂಬು ಆದಾಯ ಬರ್ತೈತ್ರಿ. ಆನಂತರ ಈಗ ನಮಗೆ ಒಂದೊಂದು ಇದಾ ಮಾರ್ಯಾರ, ಒಂದೊಂದನೆ 700 ಒಂದೊಂದು ಮಾರ್ಯಾರ 2-2 ರೂಪಾಯಿ ಐತ್ರಿ. ಯಾಕಂದ್ರೆ ಜೀವನ ಮಾಡೋಕ್ಕಾಗಿ ನಾವು ಏನೆಲ್ಲ ಮಾಡ್ಕೋಬೋದು, ಶಿಸ್ತಾಗಿರ್ಬೋದು ರೀ, ಶಿಸ್ತು ಜಮೀನುಗಳನ್ನು ಮಾಡ್ತೇವೆ ರೀ. ಸುಮಾರು ಎಷ್ಟಪ್ಪ ಅಂದ್ರೆ ಒಂದು 25 ಬೆಳೆ ಬೆಳಿತೇವೆ ಸರ್. ನಾವು 25 ಬೆಳೆಗಳನ್ನು ಅರಶಿನ ಬೆಳಿತೇವೆ ರೀ, ಪೇರು ಬೆಳಿತೇವೆ, ಆನಂತರ ಲಿಂಬು ಬೆಳಿತೇವೆ ರೀ, ಮತ್ತು ಲೋಳ್ಸೂರು ಬೆಳಿತೇವೆ ರೀ, ಆನಂತರ ಜಾಲ್ತಿನಿ, ಕರಿಬೆವ್ವ, ಪಪ್ಪಾಳಿ ಬೆಳಿತೇವೆ ರೀ, ಹೂವು ಬೆಳಿತೇವೆ ರೀ. ನಾನಾ ಥರ ಹೂಗಳು ಅದಾರ, ನಂತಾಕ 5 ಥರ ಹೂ ಅದಾವ್ರಿ, ಗುಲಾಬಿ, ಚೆಂಡು ಐತ್ರಿ, ರಾಜಾ ಹೂ ಐತ್ರಿ. ಇಂಥ ಹೂಗಳನ್ನು ಹಂತ ಹಂತವಾಗಿ ಬೆಳಿತೇವೆ. ಈ ಮಳೆಗಾಲ ಟೈಮ್ ಇದನ್ನು ಬೆಳಿತೇವೆ, ಬೇಸಿಗೆ ಟೈಮ್ದಾಗ ಕಬ್ಬು ಇರೋಂಗೆ ಇರ್ತೈತ್ರಿ. ಆನಂತರ ಅದ್ರೊಳಗೆ 10 ಥರದ ತರಕಾರಿಗಳನ್ನು ಬೆಳಿತೇವೆ, ಸೊಪ್ಪುಗಳನ್ನು ಬೆಳಿತೇವೆ. ಯಾವ ಬೆಳಿತೇವೆ ಅಂದ್ರೆ ಕೊತ್ತಂಬರಿ ಬೆಳಿತೇವೆ ರೀ, ಆನಂತರ ಮೆಂತೆ, ರಾಜಗೇರಿ, ಪಾಲಕ್, ಪುಂಡಿ ಪಲ್ಲೆ, ಇಂಥ ಬೆಳೆಗಳನ್ನ ಒಂದು ಲೈನ್ದಾಗ ಒಮ್ಮೆ ತೆಗೆದ್ರೆ ಒಂದು 30,000 ರೂಪಾಯಿ ತಕೋತೇವ್ರಿ. ಒಂದೊಂದು ಲೈನ್ದಾಗ ಒಮ್ಮೆ ತೆಗೆದ್ರೆ ಅಂಥವು 3 ಪಿಕ್ಕನ್ನ ತಕೋತೇವ್ರಿ ನಾವು ಬೇಸಿಗೆ ಮಳೆಗಾಲದ ಬರೋರಾಗ. ಈಗ ನೋಡ್ರಿ, ನೀವು ಹೇಳೋ ಪ್ರಕಾರ 1 ಎಕರೆ ಒಳಗೆ ಕಬ್ಬು ಹಾಕಿರಿ, ಕಬ್ಬನ ಅಂಗ್ಲ ಮಾಡಿರಿ, ಅಂದ್ರೆ ಅದ್ರೊಳಗೆ ಅಂತರ ಬೆಳೆ ಬೆಳೆದಿರಿ, ಇದ್ರೆ ಅಲ್ಲಿ ಸೊಪ್ಪು 8 ಫುಟ್ ಅಂತರ ಇಟ್ಟು, 8 ಫುಟ್ ಅಂತರ ಇಟ್ಟಿರಿ. ಅಂದ್ರೆ ಕಬ್ಬು ಲೇಟಾ ಬರ್ಲಿ, ಆದ್ರೆ ಇವು ಬೇಗ ಬರ್ತಾವ ನಿಮಗೆ. ಇವು ಬರ್ತಾವ 45 ದಿವಸದ ಪೀಕ್ ರೀ ಅದು. 45 ದಿವಸದ ಪೀಕ್ ರೀ, ಯಾಕಂದ್ರೆ ತರಕಾರಿ 45 ದಿವಸಕ್ಕ ಮತ್ತ ಅದ ಕಟಾವಾಗಿ ಹೋಗ್ಬಿಡ್ತೈತಿ. ಆಮೇಲೆ ಇನ್ ನೋಡ್ರಿ, ಈ ಕಡೆ 1 ಎಕರೆ ಒಳಗೆ ಪೇರು ಹಾಕ್ಯಾರಿ. ಹಾ, ಪೇರು ಐತ್ರಿ. ಒಂದ್ ಲೈನ್ ಪೇರು ಹಾಕಿದ್ರೆ ಮತ್ತೆ ಮತ್ತೊಂದ್ ಲೈನ್ ಲಿಂಬು ಹಾಕ್ಯಾರ. ಆಮೇಲೆ ದಾಲ್ಚಿನ್ನಿ ಐತ್ರಿ. ಆನಂತರ ಈಚೆಕಡೆ ಲೋಳೆಸರ ಐತ್ರಿ, ಕರಿಬೇವ ಕರಿಬೇವ ಐತ್ರಿ. ಆಮೇಲೆ ತರಕಾರಿಗಳನ್ನು ಕೂಡ ಬೆಳಿತೀವಿ. ಪಪ್ಪಾಯಿ ಬದನೆ ಬೆಳಿತೀರಿ? ಪಪ್ಪಾಯಿ ಬದನೆ ಒಂದ್ ಗಿಡದಿಂದ ಹಂತಕ್ಕರಿ, ಪಪ್ಪಾಯಿ ಎಲ್ಲ ಬೆಳಿತೇವ್ರಿ. ಆನಂತರ ಅದ್ರೊಳಗೆ ಅರ್ಶನ ಬೆಳಿತೇವ್ರಿ. ಹಾ, ಅರ್ಶನ ಅದ್ರೊಳಗೆ ಬೆಳಿತೇವ್ರಿ. ಅರಶಿನ ಸುಮಾರು 1 ವರ್ಷಕ್ಕೆ 2 ಕ್ವಿಂಟಲ್ ಅರ್ಶನ ಮಾಡ್ತಾನ್ರಿ. ನೋಡ್ರಿ, ಅರಶಿನ ಜಾಗ ನೋಡಿ 10 ಗುಂಟಿನಿಲ್ಲ, ಅದ ಪಿರೋದಾಗ 10 ಗುಂಟಿನಿಲ್ಲ, 2 ಕ್ವಿಂಟಲ್ ಅರ್ಶನ ಮಾಡ್ತಾನ್ರಿ. ಮನ್ಯಾಗ ಮಾಡಿ ಅದನ್ನ ಬೀಸಿ ಪೌಡರ್ ಮಾಡಿ 200 ರೂಪಾಯಿ ಕೆಜಿ ಮಾಡ್ತಾನ್ರಿ. ನೋಡ್ರಿ, ನಮ್ಮ ಮಕ್ಕಳು 4 ಮಕ್ಕಳು ಇದ್ರೆ ವ್ಯಾಪಾರ ಮಾಡಕ್ಕೂ ಅವ್ರ ರೀ. ನಾವು ಯಾವ ದಲಾಲ ಕಡೆ ಹೋಗುದಿಲ್ಲ, ಏನಿಲ್ಲ, ಮನ್ಯಾಗನ ಮಾಡೋದಿಲ್ಲ ಕೆಲಸ. ಹೂವಿನ ಹಾರ ಮಾಡಿರು ಮನ್ಯಾಗನ ಹೂವಿನ ಹಾರ ಮಾಡ್ತಾವ್ರಿ. ಹೂ ಸುದ್ಕ ಮನ್ಯಾಗನ ಮಾಡಿ ಮಾಡಿ ಮಾಡ್ತಾರೆ. ಮಾಸಿತ್ತು ನಾ 3,500 ರೂಪಾಯಿ ವ್ಯಾಪಾರ ಮಾಡಿ. ಈಗ ಶ್ರಾವಣದಾಗಂತಿ ದಿನ ಇಲ್ಲಾಂದ್ರು 200 ರೂಪಾಯಿ. ನೋಡ್ರಿ, ಈಗ ನಿಮ್ಮ ಮಣ್ಣು ಏನದು, ಮಣ್ಣಲ್ಲ ಅದು, ಅದು ದುಡ್ಡಿನ ರಾಶಿ. ದುಡ್ಮಿ ಮಾತ್ರ ನಾವು ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಹೋಗುದಿಲ್ಲ. ನಮ್ಮ ಹೊಲ ಜಮೀನ್ ಬಿಟ್ಟು ಹೊರಗಡೆ ಹೋಗುದಿಲ್ಲ. ಇವತ್ತ ನಮ್ಮ ರೈತರು ನೋಡ್ರಿ, ಒಂದ್ ಬೆಳೆ ಬೆಳಿತಾರ, ಒಂದ್ ಅಂದ್ರೆ 5-6 ವರ್ಷ ಅದನ್ನ ಕಬ್ಬ ಬೆಳೆಯುದು, ಆಮೇಲೆ ತೊಗರಿ ಅಂದ್ರೆ ತೊಗರೆ ಬೆಳೆಯುದು, ಆಮೇಲೆ ಗೋಂಜಾಳ ಅಂದ್ರೆ ಅದನ್ನ ಬೆಳಿತಾ ಹೋಗುದು, ಆಮೇಲೆ ಲಕ್ಷಾನ ತಂದು ಕೊಡುದು. ನೋಡ್ರಿ, ಈಗ ಮಣ್ಣನ್ನ ನಾವು ಆಗದೆ ದೇವಿ ಹಿಂಗೆ ಪೂಜೆ ಮಾಡಿ ಈ ತರ ಬೇರೆ ಬೇರೆ ವೈವಿಧ್ಯಮಯವಾಗಿ ಅಂತರ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆದ್ರೆ ನೀವು ರೋಗನೂ ಬರೋದಿಲ್ಲ, ರೋಗನೂ ಬರೋದಿಲ್ಲ, ಆಮೇಲೆ ಕೀಟಗಳ ಕಾಟನೂ ಇಲ್ಲ. ಯಾಕಂದ್ರೆ ಒಂದ್ ಕೀಟ ಬಂದ್ರೆ ಅದನ್ನ ತಿನ್ನಕ್ಕೆ ಇನ್ನೊಂದು ಕೀಟ ಬರ್ತದೆ. ಈಗ ಅಂತರ ಬೆಳೆ ಮಾಡೋದ್ರಿಂದ ನಿಮಗೆ ತನ್ನಿಂತಾನ ಎಲ್ಲ ನಿಯಂತ್ರಣ ಆಗ್ತದೆ. ಮತ್ತೆ ಅದು ಈ ಮನೆಯೊಳಗೆ ಎಲ್ಲರೂ ಕೂಡಿದಾಗ ಹೆಂಗೆ ಎಷ್ಟು ಖುಷಿಯಾಗಿರ್ತೀವಿ, ಹಂಗೆ ಭೂಮಿಯೊಳಗೆ ಎಲ್ಲ ಈ ಥರ ಪೈರುಗಳು ಇದ್ದಾಗ ಆ ಭೂಮಿ ಕೂಡ ನಳ್ಳನಿಸ್ತದೆ ಖುಷಿ ಖುಷಿಯಾಗಿ. ಒಂದು ಕುಟುಂಬ, ಅದು ಜಾಯಿಂಟ್ ಫ್ಯಾಮಿಲಿ ಅಂತೀವಲ್ಲ, ಹಂಗೆ ಆ ಕೃಷಿಯೊಳಗೆ ನೀ 2 ಎಕರೆ ಒಳಗೆ ಜಾಯಿಂಟ್ ಫ್ಯಾಮಿಲಿ ಮಾಡಿದ್ರೆ ಎಷ್ಟು ಜಾಯಿಂಟ್ ಫ್ಯಾಮಿಲಿ ಅದ ನೋಡ್ರಿ. ಅಲ್ಲಿ ಪೇರು ಅದ, ಲಿಂಬು ಅದ, ದಾಲ್ಚಿನ್ನಿ ಅದ, ಲೋಳೆಸರ, ಕರಿಬೇವು, ಆಮೇಲೆ ಸೊಪ್ಪು, ಕೊತ್ತಂಬರಿ, ಏನು ಪಾಲಕ್, ಮೆಂತೆ, ಪಪ್ಪಾಳಿ, ಕಬ್ಬು ಅನ್ ನೋಡ್ರಿ. ಇದು ನಮ್ಮ ರೈತರಿಗೆ ಅರ್ಥ ಮಾಡ್ಕೋಬೇಕು. ನಿಜವಾಗಿ ಕೂಡ ಬಂಗಾರ ಬೆಳಿಬಹುದು, ನಮ್ಮ ಒಂದು ಆಲಸ್ಯವನ್ನು ಮೈ ಕೊಡಿ ನಾವು ಕೆಲಸ ಮಾಡಬೇಕು. ಏನಂತೀರಿ ಸರ? ಇವು ಒಕ್ಕಲ್ತನದಾಗ್ರಿ, ಬೆಳಗ್ಗೆ ಎದ್ರೆ ಈಗೇನೋ ಅಂತ ಅಂತಾರ್ರಿ. ನಾವು ಮುಂಜಾನೆ ಅದು ಕೂಡ ರೊಕ್ಕ ನೋಡ್ತೇವೆ, ಲಕ್ಷ್ಮಿ ಬರ್ತಾಳ ಮುಂಜಾನೆ ಹೇಳ್ಬಿಡ್ದ ಯಾರ್ರಿ, ಒಂದು 10 ನಮ್ಗೊಂದು 5 ಮೈಲ್ ಬೇಕು. ಆನಂತರ ಇಲ್ಲ ಅಂದ್ರೆ ಅರಶಿನ ಪೌಡರ್ ಕರೆ ಬರ್ತಾರ ರೀ. ಒಟ್ಟ ಬೆಳಗ್ಗೆ ಹಿಂಗೆ ಮುಂಜಾನೆ ಎದ್ದು ನಾವು ಮೊಕ್ಕ ತೊಳ್ಕೋದಾಗ ಲಕ್ಷ್ಮಿ ನಮ್ಮ ಮನೆ ಮುಂದೆ ಬಂದಿರ್ತಾರ. ನಾವು ಮಾತ್ರ ಲಕ್ಷ್ಮಿನ ಮನೆ ಮುಂದೆ ಬರ್ತಾರೆ, ಮಕ್ಕಳು ಮಾತ್ರ ಅಷ್ಟು ಜಾನ್ತನ ಕೆಲಸ ಮಾಡ್ತಾರು, ಅವ್ರು ಮತ್ತೆ ಕಾಲೇಜು ಕಲಿತಾರ ಎಲ್ಲ ಮಾಡ್ತಾರೆ. ನಾ ಮಾತ್ರ 4ನೇ ಕ್ಲಾಸ್ ಶಾಲೆ ಅಷ್ಟ ಕಲ್ತೇನೆ ರೀ. ಮಾತ್ರ ಆಕೆ ನಂಗೆ ಭೂಮಿ ತಾಯಿ, ಮಾತ್ರ ಒಂದು ನನಗೆ ಅನ್ನ ಹಾಕೋದು ಭೂಮಿ ತಾಯಿ ಅಂತ ಹೇಳ್ತಾರಲ್ಲ, ಜಗತ್ತುಕ್ಕೆ ಅನ್ನ ಹಾಕುವಂತ ಆಕೆ. ಆಕೆ ಬೆಳಿಲಿಲ್ಲ ಅಂದ್ರೆ ಜಗತ್ತು ಅಲ್ಲಾಡ್ತೈತಿ ಹೇಳ್ತಾರೆ. ಹಂಗೆ ನಾವು ಆಕೆ ಮೇಲೆ ಶ್ರಮ ಇಟ್ಟು ಮಾಡಿದ್ರೆ ಸುಮಾರು 3-3.5 ಲಕ್ಷ ರೂಪಾಯಿ, ಈಗ 4 ಲಕ್ಷ ರೂಪಾಯಿ ಮೇಲೆ ಆದಾಯಕ್ಕೆ ಹೋಗ್ಯನ್ರಿ. ನಾ ಇಷ್ಟು ಮಳೆ ಆಗೈತಿ, ಹಿಂಗಾಗೈತಿ, ನುಕ್ಸಾನ ಆಗೈತೆ, ಆಗುವಂಥ ಪರಿಸ್ಥಿತಿ ಐತಿದ್ರಿ. ಆದರೆ ಈ ಸಲ ಮಳೆ ಆದರೆ ಮುಂದಿನ ಸಲ ನಾನು ಕೊಡ್ತಾಳೆ ಅನ್ನೋದು ನನಗೆ ಭಾಳ ಆಸೆ. ಅಂತ 3-3 ತಿಂಗಳು 4-4 ತಿಂಗಳದ್ದು 8 ದಿವಸದ ಬೆಳೆ ಮಾಡ್ತೇವ್ರಿ, 15 ದಿವಸದ ಬೆಳೆ ಮಾಡ್ತೇವ್ರಿ, 40 ದಿವಸ ಬೆಳೆ ಮಾಡ್ತೇವ್ರಿ. ಮತ್ತು ಇದಕ್ಕೆ ನಾವು ಏನೋ ನಾವು ಸಲಹೆ ತೊಗೋಬೇಕಾರೆ ಯಾರು ಬರೋದು ಅಂದಿರಲ್ಲ ಅವ್ರ ತಕ್ಕ ಹೋದಿನ್ರಿ. ಮತ್ತು ನನಗೆ ಕೃಷಿ ಮಾಡೋಕ್ಕೆ ಇದು 1 ಎಕರೆದಾಗ ಏನು ಮಾಡ್ತೀವಪ್ಪ ತಂದದಾರನ್ನ ಆ ನಮ್ಮ ಶ್ರೀಪಾದ ಸರ್ ಇದ್ದರು, ಆನಂತರ ನಮ್ಮ ಚಂದ್ರಶೇಖರ್ ಸರ್ ಇದ್ದರು, ಈಗಾಗಲೇ ಅದಾರ ರೀ ಅವ್ರು ಹೆಡ್ ಆಗ್ಯಾರು. ಖರೆ ಅಂದ್ರೂ ಈಗ ಅಲ್ಲಿ ಬಾ ರಾಮಣ್ಣ ಇಲ್ಲಿ ಬಾ ಅಂತಾರೆ. 1 ಎಕರೆದಾಗ ಮಾಡಿದಾಗ ಎಲ್ಲೆಲ್ಲೋ ಮುಂದಿನ ತೊಂಬಂದು ನಮ್ಮ ಹೊಲಕ್ಕೆ ನೋಡಕ್ಕೆ ಕಳಿಸ್ತಾರೆ ಯಾರು ಅಂದ್ರೆ ನಾವು ಆದ್ರೂ ನೇರವಾಗಿ ರೀ ಅವ್ರಿಗೆ ಹೊಲ್ದಾಗ ಬಂದಂಥವ್ರಿಗೆ ನೀವು ಹಿಂಗೆ ಮಾಡಿರಿ ನೀವು ಹಿಂಗೆ ಮಾಡಿರಿ. ಮೊದಲು ನಾವು ಒಬ್ಬ ಹೂ ಬೆಳಿತೀನಿ ರೀ, ಈಗ ನಮ್ಮ ಊರಾಗ 10 ಮಂದಿ ಹೂ ಮಾಲಿ ಮಾಡ್ತಾರೋ, 10 ಮಂದಿ ಬೆಳಿತಾರೆ. ಆನಂತರ ನಬಾರ್ಡ್ ಪ್ರಾಜೆಕ್ಟ್ ಬಂತು, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, 12 ಜೇನು ಪೆಟ್ಟಿಗೆ ಅದಾವ ರೀ ನನ್ನ ಹೊಲ್ದಾಗ. 12 ಜೇನು ಪೆಟ್ಟಿಗೆ ಅದಾವ ಅಂದ್ರೆ ಹೊನ್ನಾಪುರಕ್ಕೆ ಏನೇ ಕೆಲಸ ಬಂದರೂ ಅಗ್ರಿ ಅವ್ರ ಆತು, ಆನಂತರ ಅರಸಿಕೆ ಅವ್ರು ಆತು ರೀ ನಮ್ಮ ಧಾರವಾಡದವ್ರು. ಹೊನ್ನಾಪುರಕ್ಕೆ ಕೊಡ್ರಪ್ಪ ಒಳ್ಳೆ ರೈತರದಾರು, ಅವ್ರು ಏನು ಕೊಟ್ಟಿರ್ತಾರೋ ನನಗಂತ ಏನು ಮಾಡ್ಕೋದಿಲ್ಲ ರೀ. ನನಗೆ ಕೊಡಂತ ಭಗವಂತ ಭಾಳಷ್ಟು ಕೊಡತ್ತಾನ್ರಿ, ನನಗೆ ಯಾವ ಬೇಕಾಗಿತ್ತು ರೀ. ನಾ ದುಡಿತಾನೋ ನಾ ತಿನ್ನಬೇಕು ಇಂಥ ವಿಚಾರದಾಗ ನಾ ಇದ್ದೇನೆ ರೀ. ನನ್ನ ಊರಿಗೆ ಮಾತ್ರ ಒಂದು ಸುಮಾರು 160 ಪೆಟ್ಟಿಗೆ ಜೇನು ಪೆಟ್ಟಿಗೆ ತರಿಸ್ತೇನೆ ರೀ. ಅದು ಖಾದಿ ಉದ್ಯಮಗಾರ ಅವರಿಂದ ಬಂದವ್ರಿ, ಒಂದು ಮನುಷ್ಯಾಗ 10 ಪೆಟ್ಟಿಗೆ ಕೊಟ್ಟಾರ. ಅಂಥವ್ರಿಗೆ 18 ಜನಕ್ಕೆ ಟ್ರೈನಿಂಗ್ ಕೊಟ್ಟಾರು. ಆದರೆ ನಾವು ಈಗ ಸಾವು ಕೃಷಿ ಒಳಗೆ ಮಾಡ್ಬೇಕಾರ ಯಾವ ಮಾಡಬೇಕು, ಬ್ರಹ್ಮಾಸ್ತ್ರ, ನೇಮಾಸ್ತ್ರ, ಜೀವಾಮೃತ ಇಂಥವೆಲ್ಲ ನಮ್ಮ ಚಂದ್ರಶೇಖರ್ ಸರ್ ಕಲಿಸಿರಾರ. ಇವ್ರು ಹಿಂಗೆ ಮಾಡ್ರಿ, ಇದನ್ನ ಹಿಂಗೆ ಮಾಡ್ರಿ, ಹೊಸ ಹೊಸ ತಲೆಗಳನ್ನು ಸೈಂಟಿಸ್ಟ್ಗಳು ಹುಡುಕ್ತಾರೆ. ಅದನ್ನು ನಾವು ಮಾಡ್ತೇವೆ ಅಂತ ನಮ್ಗೆ ಹುಡುಕ್ತಾರೆ, ಅದರಿಂದ ನಮ್ಗೆ ಲಾಭ ಐತೆ ರೀ. ಒಂದು ಪಪ್ಪಳ ಗಿಡ ರೀ 100 ಕಾಯಿ ಹಾಕೈತಿ ನಮ್ದು, ಒಂದು 20 ರೂಪಾಯಿಗೆ ಒಂದು ಕಾಯಿ ಮಾರ್ರೆ ನನಗೆ 2000 ಒಂದೊಂದು ಪಪ್ಪಳ ತೈವಾನ್ ಅಂತೇಳಿ ಅವ್ರ ತಗ ತಂದಿರ್ತಾನು. 20 ರೂಪಾಯಿ 10 ರೂಪಾಯಿ ಮಾರ್ರೆ ನನಗೆ ಒಂದು ಲಾಭ ಐತ್ರಿ. ಅವು 8 ಪೂಟಿ ಇಟ್ಟೇನು, ಒಂದು 50 ಗಿಡ ಹಚ್ಚೇನ್ರಿ ಸರ್. ರಮಣ್ಣ, ಈಗ ನಮ್ಮ ರೈತ ಬಾಂಧವರು ಸವಾಲು ಅಂದ್ರೆ ಈ ಮಣ್ಣಿನ ಗುಣಮಟ್ಟ ಕಾಯ್ಕೊಳ್ಳೋದು. ಇವತ್ತೇನಾಗಿದೆ, ಅವರು ಮಣ್ಣನ್ನು ಏಕ ಬೆಳೆ ಬೆಳೆದು ಸವಳು ಜವಳು ಆಗಲಿಕ್ಕೆ ಹತ್ತಿರ ಅದು ಅಂದರೆ ಗೊಬ್ಬರ ಹಾಕ್ಲಿಕ್ಕೆ ಅಂದ್ರೆ ಪೀಕ ಬರೋದಿಲ್ಲ. ಬರೋದು. ಆಮೇಲೆ ಅವರು ಸಾವಯವ ಅಂತೂ ಈಗ ಎಷ್ಟೋ ಕಡೆ ಏನು ಮಾಡ್ಯಾರ, ಈ ದನ ಸಾಕೋದು ಬಿಟ್ಬಿಟ್ಟಾರೆ. ಹಿಂಗಾಗಿ ಏನಾಗಿದೆ, ಅವರಿಗೆ ಸರ್ಕಾರಿ ಗೊಬ್ಬರದ ಮೇಲೆನೂ ಅವಲಂಬನೆ ಆಗ್ಯಾರ. ಸಾಕಷ್ಟು ದುಡ್ಡು ಇರ್ತದೆ, ಹಾಕ್ತಾರೆ. ಮತ್ತು ಅಡ್ಡ ಮಳೆ ಬಂತು, ಅದು ಬಂತು, ಇದು ಬಂತು ಅಂತ ಹೇಳಿ ಆಮೇಲೆ ಆ ಭೂಮಿಯೊಳಗೆ ಸತ್ವಿಲ್ಲಲ್ಲ, ಹೀಗಾಗಿ ಸೂಕ್ಷ್ಮಜೀವಿಗಳಿಲ್ಲ ಮತ್ತು ಸೆರೆಗೆ ಹಿಡ್ಕೊಳ್ಳೋದಿಲ್ಲ. ಮತ್ತು ನಾವು ಅಂದ್ಕೊಳ್ಳೋದು ಒಂದು, ಆಗೋದು ಒಂದು, ಹಿಂಗಾಗ್ಬಿಟ್ಟದು. ಈಗ ನೀವು ಮಣ್ಣಿನ ಹದ, ನಿಮ್ಮ ಭೂಮಿಯ ಮಣ್ಣು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ನೀವು ಅದನ್ನು ಅಷ್ಟು ಸಜೀವವಾಗಿಟ್ಟಿರಿ. ಈಗ ಎರೆಹುಳ ಬಗ್ಗೆ ಹೇಳಿದ್ರಿ ನೀವು, ಈ ಮಣ್ಣನ್ನು ಆ ಒಂದು ಜೀವಂತಿಕೆ ತರಲಿಕ್ಕೆ ನೀವೇನೇನು ಮಾಡಿದ್ರಿ ಸರ? ಮೊದಲು ಪ್ರಥಮದೊಳಗೆ ಪಟ್ಟಣ ಶೆಟ್ಟಿ ಅಂತ ಒಬ್ಬರು ಇದ್ದರು, ಸಾವ ಕೃಷಿ ಒಳಗೆ ಗದಗ ಕಲಿಬೇಕಂತ ಸಾವ ಕೃಷಿ ಒಳಗೆ ಆತ್ಮಾದ್ರ ಒಂದು ಟ್ರೈನಿಂಗ್ ಕೊಟ್ಟಿರಿ ನನಗೆ, ಗದಿಗೆ ಕಳಿಸ್ರಿ ನನಗೆ. ಅಲ್ಲಿ ಎಚ್ ಕೆ ಪಾಟೀಲ್ ಅವ್ರದ್ದು ಸಾವ ಕೃಷಿನ ಮಾಡ್ಬೇಕು ಅನ್ನೋದ ಒಂದು ಟ್ರೈನಿಂಗ್ಗಳನ್ನು ಆನಂತರ ಮಹಾರಾಷ್ಟ್ರ ಕಳಿಸಿದ್ರು. ಎಲ್ಲೆಲ್ಲೂ ಕಳಿಸ್ರಿ, ನಮ್ಗೆ ಆತ್ಮದಿಂದ ಭಾಳಷ್ಟು ಕೆಲಸ ಮಾಡಿಸಾರ ರೀ. ಅವು ಎಲ್ಲೆಲ್ಲಿ ಏನೇನು ನೋಡ್ಕೊಂಬಂದಿದ್ದೀನಿ ಸರ್, ಭೂಮಿ ಮಣ್ಣನ್ನು ನಾವು 10 ವರ್ಷ ಬೆಳೆಸಿದ್ದನ್ನು 10 ನಿಮಿಷನಾಗ ಹೋಗೈತಿ ರೀ. 10 ವರ್ಷ ಬೆಳೆಸಿದ್ದು 10 ನಿಮಿಷನಾಗ ಹೋಗಂಥ ಪವರ್ಸ್ ಐತ್ರಿ ಭೂಮಿಯಾಗ. 10 ವರ್ಷ ನಾವು ಭೂಮಿ ಫಲವತ್ತು ಮಾಡಿದ್ರು ಒಂದು 10 ನಿಮಿಷನಾಗ ಹೋಗೈತಿ ರೀ. ಹಂಗೈತಿ ರೀ. ಅದಕ್ಕಾಗಿ ಮೊದಲೊಂದು ಪಟ್ಟಣ ಸಿಟಿ ಅಂತಾರೆ, ಬರೀ 1200 ರೂಪಾಯಿದಾಗಿತ್ತು ರೀ ಒಂದು ಎರೆಹುಳು ತೊಟ್ಟಿ. ಈಗಾಗಲೇ 18 ತೊಟ್ಟಿ ಅದಾವ ರೀ ನಿಮ್ಮ ಹೊಲದಾಗ? ಹಾಂ, ಅದನ್ನ ನಮ್ಮ ಹೊಲದಾಗ ಕಸವನ್ನು ರಸ ಮಾಡುವಂಥದ್ದಾಗದ. ಹೆಂಗೆ ಮಾಡ್ತಿರನ್ನ? ಈಗ ನಾವು ಏನು ಕಸ ಪ್ಯಾರಲು ತಪ್ಪಲ ಓದ ಹತ್ರಾಗ ಹೋಗಿತ್ತೇವ್ ರೀ, ಚೆಂಡು ಹೂದ ಹತ್ರಾಗ ಹೋಗಿತ್ತು, ಹಿರಿ ಬಳಿದ ಹತ್ರಾಗ ಹೋಗಿತ್ತೇವು, ಇವನ್ನೆಲ್ಲ ಓದ ಹತ್ರಾಗ ಹೋಗೋದು. ಅದರ ಮಳೆ ಹುಳ ಬಿಟ್ಟರು ಮುಗಿದು ಹೋತ್ರಿ ನಾವು ಎರೆಹುಳ. ಆನಂತರ ನಮ್ಮ ಹೊಲದಾಗ ಈಗ ಬೇಕಾದಲ್ಲಿ ನೋಡ್ಬೋದು ರೀ, ಮೊದಲ ಎಲ್ಲರ ಹೊಲದಾಗ ಏನಿತ್ತು ರೀ, ಮಳೆ ಹುಳ ರೀ ಒಂದು ಹೋಲ್ ಹೊಡಿತಿತ್ತು ರೀ. ಹೋಲ್ ಹೊಡೆದಾಗ ಈಗ ಗಳ್ಯಾಚಕ ಗೊಬ್ಬರ ಹಾಕಿದಾಗ ಸತ್ತು ಹೋಗ್ಬಿಟ್ಟಿದ್ರಿ. ಈಗ ಅವು ಸತ್ತು ಹೋಗ್ಯಾವ ರೀ. ಅದರಿಂದ ಭೂಮಿ ನೀರು ಹಿಡಿತಿತ್ತು ರೀ, ಭೂಮಿ ನೀರು ಹಿಡಿತಿತ್ತು, ಚೆನ್ನಾಗಿ ಬೆಳೆ ಬರ್ತಿತ್ತು ರೀ. ಹೌದು. ಈಗ ಫಲವತ್ತಾರ ಏನು ಮಾಡ್ತಾರೆ, ಕಳ್ಳಾಚೆ ಕೊಡದ್ ನೀವು ಅಥವಾ ಈ ಸರ್ಕಾರ ಗೊಬ್ಬರದಿಂದ ಆ ಭೂಮಿ ಒಳಗೆ ಆ ಹುಳ ಅನ್ನೋದು ಹೋಗ್ಬಿಟ್ಟಿತ್ತು ರೀ, ಎರೆಹುಳ ಅನ್ನೋದು ಹೋಗ್ಬಿಟ್ಟಿತ್ತು ರೀ. ಈಗ ನಮ್ಮಲ್ಲಿ ಎಲ್ಲಿ ಬೇಕಲ್ಲಿ ಒಂದು ಸ್ವಲ್ಪ ಹೋಲ್ ಹೊಡೆದ್ರೆ ಸಾಕು, ಅಷ್ಟು ಎರೆಹುಳ ಹೊಂತೈತೆ ನಮ್ಮಲ್ಲಿ. ಒಂದು ಗುದ್ದಿ ಹೋಲ್ ಹೊಡೆದ್ರೆ ಒಂದು ಎರೆಹುಳ ಕೊಲ್ಲಬೇಕ್ರಿ ನಾವು, ಅದನ್ನು ವಿಚಾರವಾಗಿ ಮಾಡ್ಬೇಕ್ರಿ ನಾವು. ಹಂಗೆ ಅಷ್ಟು ಮಾಡಿ ಇಟ್ಟೇನ್ರಿ ಅಂದ್ರೆ ಈಗ ನಮ್ಮ ಹೊಲ ಅಂದ್ರೆ ಗೊಬ್ಬರ ಮಾರ್ತಾನೆ, ಹುಳ ಮಾರೋದಲ್ಲ, ಯಾಕಂದ್ರೆ ಹುಳ ನನ್ನ ಹೊಲದಾಗ ಇರ್ಬೇಕ್ರಿ. ಹೌದು. ಹಾಂ, ಈ ಟೈಪ್ ಮಾಡಿ ಇಟ್ಟೇನ್ರಿ. ಎಲ್ಲ ಹೊಲ ತುಂಬನ್ನ ಮೊದಲು ಫಲವತ್ತು ಮಾಡೋಕ್ಕಾದ್ರಿ, ಅದು ಸುಮಾರು 2 ಫೂಟ್ದಿಂದ ಮ್ಯಾಲೆ ಮಣ್ಣು ತಗೊಂಬರ್ತೈತಿ ಎರೆಹುಳ. 2 ಫೂಟ್ದಿಂದ ಕೆಳಗಿನ ಮಣ್ಣು ತಗೊಂಬರ್ತೈತಿ, ಮಣ್ಣು ತಗೊಂಬಂದು ಮ್ಯಾಲೆ ಎತ್ತು ಬಿಡ್ತೈತಿ. ಹೌದು. ಅಂದ್ರೆ ಕೆಳಗಿನ ಮಣ್ಣು ಫಲವತ್ತಾದ ಮೇಲೆ ಮ್ಯಾಲೆ ಬರ್ತದೆ, ಮ್ಯಾಲೆ ಬರ್ತೈತಿ, ಅದಕ್ಕೆ ಬಿಸಿಲು ಬಿಡ್ತೈತಿ, ಬಿಸಿಲು ಬಿಡ್ತೈತಿ, ಭೂಮಿ ಹೂಲಾಗಿರ್ತೈತಿ, ಭೂಮಿ ಮೆದುವಾಗಿ ಇದ್ದಿರ್ತೈತಿ. ಏನು ಬೆಳೆದ್ರು ತಾನೇ ಬೆಳಿತೈತಿ, ಏನು ಬೆಳೆದ್ರು ಬೆಳಿತೈತಿ. ಅಂದ್ರೆ ಎರೆಹುಳ ಗೊಬ್ಬರ ಹಾಕ್ತವ್ರಿ. ಆನಂತರ ಎರೆಹುಳ ಗೊಬ್ಬರ ಜಿಪ್ಸಮ್ ಇವನ್ನ ಇವನು ಬಿಟ್ಟರೆ ಮತ್ತೊಂದು ಏನು ಹಾಕೋದಿಲ್ಲ ರೀ, ಯಾವ ಔಷಧಗಳನ್ನು ಹೊಡಿಯೋದಿಲ್ಲ, ಏನಿಲ್ಲ. ಅದರಿಂದ ನಮಗೆ ಖರ್ಚು ಕಡಿಮೆ ಆಕೈತಿ, ಯಾಕಂದ್ರೆ ಮನ್ಯಾಗ ದುಡಿಯೋಂಥ ಮಕ್ಕಳದಾರ್ರಿ. ಮತ್ತು ನಮಗೆ ಹೊರಗಿನ ತರುವಂಥದ್ದು ಏನಿಲ್ಲ ರೀ, ನಾವು ಕೊಂಡ ತಂದರೆ ಬೆಲ್ಲ ತರಬೇಕು. ಇಂಥವು ನಾವೇನ್ರಿ ಮೆಣಸಿನಕಾಯಿ ಹೊಲ್ದಾಗ ಬೆಳೆದೈತಿ, ಮೆಣಸಿನಕಾಯಿ ಕಷಾಯ ಮಾಡೋಕೆ ಹತ್ರಾಗಣ ಇರ್ತೈತಿ ರೀ. ಆನಂತರ ಸೋಲಾರ್, ಈಗ ಯಾವುದೋ ಹುಳ ಬರ್ಬೇಕಂದ್ರೆ ಸೋಲಾರ್ ಲೈಟ್ ಮಾಡ್ಕೊಂಡಿವ್ರು ನಾವು, ಬರೀ 200 ರೂಪಾಯಿ ಬಲ್ಲದಿಂದ ಸೋಲಾರ್ ಲೈಟ್ ಮಾಡ್ತಾನೆ, ಅದ್ರ ಆಕರ್ಷಣೆ ಮಾಡ್ತಾವ. ಅದನ್ನ ಸೋಲಾರ್ ಅಂದ್ರೆ ಹೊತ್ತು ಮುಂಚೆ ನಾವು ಅದನ್ನ ಹಾಕಿದ್ರೆ ತರಕಾರಿ ಬೆಳೆಯೋದು. ಈಗ ನಾವು ಒಬ್ಬನ ಹೆಚ್ಚಿನ ಅಂದ್ರೆ 60 ಮುಂದೆ ಚಾರ್ಜರ್ ಮಾಡಿಕೊಂಡು ಅದನ್ನ ಸ್ವಲ್ಪ ಹೊತ್ತು ಮುನಿಗೆ ಒಂದು 5-6 ಕಡೆ ಕಟ್ಬಿಡೋದು, ಒಂದು ಬುಟ್ಟಿ ಇಟ್ಬಿಡ್ತಾರೆ. ಅದ್ರ ಅದ್ರಾಗ ಏನು ತತ್ತಿ ಇಟ್ಟಂತ ಹೋಗುವಂತ ಹುಳುಗ ಇರ್ತದ, ಅದ್ರೊಳಗೆ ಬೀಳ್ತೈತಿ ಅದು. ಹೌದು, ಅದ ನೀರಾಗ ಬಿದ್ದು ಆ ತತ್ತಿ ಇಡುವಂತ ಶಕ್ತಿ ಕಡಿಮೆ ಆಗ್ತೈತಿ, ಅದಕ್ಕೆ ರೋಗ ಬರೋದು, ಹುಳ ಹುಟ್ಟೋದು ಕಡಿಮೆ ಆಗಿರ್ತದೆ. ಆ ಹುಳವನ್ನು ಆಕರ್ಷಣೆ ಮಾಡೋ ದೀಪ ಇರೋದ್ರಿಂದ ದೀಪ ಇರೋದ್ರಿಂದ ಹುಳ ದೀಪ ಸುತ್ತಮುತ್ತ ದೀಪ ಸುತ್ತ ಬೀಳ್ತೈತಿ, ಅದಕ್ಕೆ ಬೆಳಕಿಗೆ ತಳಗ ಬೀಳ್ತೈತಿ, ಬಿಟ್ಟಾಗಿ ಬೀಳ್ತೈತಿ ನೀರಾಗ. ಆ ಅಂಥವುಗಳನ್ನ ವಿಜ್ಞಾನಿಗಳನ್ನು ಸ್ವಲ್ಪ ಕೊಟ್ಟಾಳದಾಗ ಅವು ನಮ್ಮಲ್ಲಿ ನಾವು ಒಂದೊಂದು ಪೂರೈ ಮಾಡ್ಕೊಂಡು, ಈಗ ಒಂದು ಸೋಲಾರ್ ತೊಗೊಬೇಕಂದ್ರೆ 20-22 ಸಾವಿರ ರೂಪಾಯಿ ಬೇಕು ಸರ್. ಮತ್ತೆ 200 ಅಂದ್ರೆ 8 ಬಲ್ ತಂದ್ರೆ ಸಾಕ್ರಿ, 1,000 ರೂಪಾಯಿದಾಗ ಮುಗಿತು. ಇಂಥ ಕಾರ್ಯಕ್ರಮಗಳನ್ನ ಅದಕ್ಕಾಗಿ ಖರ್ಚು ರೈತರಿಗೆ ಹೆಚ್ಚು ಕಡಿಮೆ ಬರತೈತ್ರಿ, ಗೊಬ್ಬರ ನಮ್ದೈತ್ರಿ, ಆನಂತರ ಔಷಧ ನಾವು ತಯಾರು ಮಾಡ್ಕೋತೀವಿ, ಎಲ್ಲ ಇರೋದನ್ನ ನಮ್ಮ ತಕ್ಕ ಐತ್ರಿ. ಮತ್ತೆ ಖರ್ಚು ಬರೋದಿನ ಏನ ಕಳೆದ ಖರ್ಚು ಒಂದರಿ, ನಾವೇನ್ ಮಾಡ್ಬೇಕು ಕಳೆ ಒಂದ ತೆಗಿಬೇಕು. ಇಂಥ ಖರ್ಚುಗಳನ್ನ ಕಳೆ ತೆಗಿಯಾಕು ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಇಲ್ಲಿ ಬೆಳೆ ಇರ್ತೈತಿ, ಒಟ್ಟ ಒಂದು ಸ್ಕೇರ್ ಫುಟ್ ಮೇಲೆ ಇದ್ದಂಗೆ ಬೆಳೆಯಿತ್ರಿ ಈಗ ನಾನು. ಹಾಂ, ಎಲ್ಲಿ ಕಾಲಿಟ್ರೆ ಹುಷಾರು ಇಡ್ಬೇಕ್ರಿ, ಒಂದೇ ಲೈನ್ದಾಗ ಹೋಗ್ಬೇಕು. ಹಾಂ, ರಮಣ್ಣ ನಂದನ್ ಮಾಡಿಯವರು, ನೀವು ಕೃಷಿ ಭೂಮಿಯೊಳಗೆ ನೆಲ್ದಾಡ್ತಾ ಇದ್ದೀರಿ. ಖುಷಿ ಆತು. ಆಮೇಲೆ ರಮಣ್ಣ, ಈಗ ನೀರಿಂದ ಹೆಂಗ್ ಮಾಡ್ತೀರಿ? ಯಾಕಂದ್ರೆ ಈಗ ಮಳೆ ಬಹಳ ಆತು, ಒಂದೊಂದ್ಸರಿ ಮಳೆನೂ ಬರುದಿಲ್ಲ, ನೀರಿನ ನಿರ್ವಹಣೆ ಮಾಡ್ಬೇಕಲ್ಲ. ನಾ ಹಿಂದೆ ಸೋಮನಳ್ಳಿ ಸಸಿ ಒಬ್ರು ನನಗೆ ಗೊತ್ತು, ಅವ್ರನ್ನ ಹೊಲಕ್ಕೆ ನಿಮ್ಮಂಗನವರು ಸಮಗ್ರ ಕೃಷಿ ಮಾಡ್ತಾರೆ, ಅವರು ಕೃಷಿ ಹೊಂಡ ಮಾಡ್ಕೊಂಡಾರ, ಅಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರ. ಆಮೇಲೆ ಈಗ ವೇಸ್ಟ್ ಇರ್ತೈತಲ್ಲ ಹೊಲದೊಂದು, ಅದನ್ನೆಲ್ಲ ಹೊಂಡಕ್ ಹಾಕ್ತಾರ, ಅದನ್ನ ಮೀನು ತಿಂತಾವು. ಮೀನದ ವೇಸ್ಟ್ ಇರ್ತೈತಲ್ಲ, ಅದು ಮತ್ತೆ ಹೊಳ್ ಗೊಬ್ಬರ ಆಗಿ ಹೊಲಕ ಬರ್ತೈತಿ. ಸರ್, ನಾನು ಮಾಡಿದ್ನಿ ಅವರು. ಹಾ, ಅಂದ್ರೆ ನೀರಿನ ನಿರ್ವಹಣೆಗೆ ಕೃಷಿ ಹೊಂಡ ಬೇಕಾ? ಹೆಂಗ ನೀವೇನ್ ಮಾಡಿದ್ರಿ? ನಾವೊಂದು ಮಾಡಿದ ಸರ್, ಕೃಷಿ ಹೊಂಡ ಆತ್ರಿ, ಮೀನು ಸಾಕಾಣಿಕೆ ನಿಂತ್ನಂದ್ರಿ. ಈಗ ಅಲ್ಲಿ ನಮ್ಮಲ್ಲಿ ಬಾಜುಕೊಬ್ರು ಕಬ್ಬು ಕಡಿಯಾಕ ಬಂದ್ರಿ, ಕಬ್ಬು ಕಡಿಯಾಕ ಬಂದು ಮಕ್ಳಿಗೆ ಅನಾಹುತ ಆಗಕೈತಿ. ಅನಾಥನ ಈ ಕೃಷಿ ಹೊಂಡ ತಕ್ಕೊಂದೇನ್ರಿ, ಈ ಮಳೆಗಾಲಕ್ಕೆ ಏನು ಮಾಡ್ತೇನೆ ರೀ, ಮಳೆಗಾಲಕ್ಕೆ ಬಿಡ್ತೇನೆ ರೀ, ಬ್ಯಾಸಿಗೆ ಒಂದು ಗಿಡದ ಬುಡ್ಕ ಮಾಡ್ಕೊಂದೇನ್ರಿ ನನ್ನ ಅಂಡ್ರದಾಗ ಒಂದು ಕೃಷಿ ಹೊಂಡ ಒಂದು ಮಾಡ್ಕೊಂದೇನ್ರಿ ಅಂಡ್ರದಾಗ. ಈಗ ಬ್ಯಾಸಿಗೆಲ್ಲ ಏನು ಮಾಡ್ತೇನೆ ರೀ, ಮಳೆಗಾಲಲ್ಲ ಅದ್ರ ಹೋದ ಕಸ ಹೋಗಿತ್ತೇನ್ರಿ, ಅದ್ರ ಹೋದ ಕಸ ಹೋಗಿತ್ತನು. ಆನಂತರ ಬ್ಯಾಸಿಗೆ ಅದನ್ನು ತಕೊಂಡ್ಬಿಡ್ತೇನೆ ರೀ, ತಕ್ಕೊಂಡು ತಡಪತಿ ಹಾಕೋತೇನ್ರಿ. ಅಂದ್ರೆ ಈ ರಾತ್ರಿ ಟೈಮ್ದಾಗ ಕರೆಂಟ್ ಕೊಡ್ತಾರೆ ಸರ್. ಹೌದು, ಕರೆಂಟ್ ಕೊಟ್ಟಾಗ ಏನೋ ಹುಳ ಬಿಟ್ಟು ಅದನ್ನೇನು ಮಾಡೋದಿಲ್ಲ. ಆನಂತರ ಅದನ್ನ ಏನು ಮಾಡ್ತಾನು, ಆ ನೀರು ಅದಕ್ಕೆ ಡ್ರಿಪ್ ಮಾಡ್ಕೋತಾನೆ ರೀ, ಡ್ರಿಪ್ ಮಾಡ್ಕೊಂಡ ಬ್ಯಾಸಿಗೆ ಟೈಮ್ ಹಾಸ್ಕೋತಾನೆ. ಮೀನು ಸಾಕಾಣಿ ಮೀನ ಹಿಡಿಯಕ್ಕೆ ಹೋಗಿ ಬಿದ್ದರಿ, ಹಿಂಗಾಗಿ ಅದನ್ನು ತೆಗ್ದನ್ರಿ. ಈಗ ನೀರು ಸಂಗ್ರಹಣೆ ಮಾಡ್ಕೊಳಕೊಂದು ಐತ್ರಿ ನನಗೆ. ಆನಂತರ ಒಂದು ಟಗಿಗಳು ಕಡ್ಕೊಂಡು ಇನ್ನೂ ಬ್ಯಾಸಿಗೆ ಅದನ್ನ ತಡಪತಿ ಹಾಕೋತಾನೆ ರೀ. ಆನಂತರ ಎಲ್ಲ ಡ್ರಿಪ್ ಲೈನ್ ರೀ, ಬೋರ್ ಐತೆ, ಬೋರ್ ಐತ್ರಿ, ಬೋರ್ಗಲ್ ಐತ್ರಿ. ಎಷ್ಟು ಬರ್ತದೆ ನೀರು? ಒಂದು 2 ಇಂಚ್ ಬರ್ತೈತೆ ಸರ್. 2 ಇಂಚ್ ನೀರು? ಹಾಂ, 2 ಇಂಚ್. 2 ಇಂಚ್ ಐತ್ರಿ, ಎಲ್ಲ ಡ್ರಿಪ್ ಲೈನ್ ಸಿಗ್ತೀನಿ ರೀ. ಈಗ ರಮಣ್ಣ, ನೀವಿಷ್ಟು ಯಶಸ್ವಿಯಾಗಿ ಕೃಷಿ ಮಾಡಿರಿ, ಮೊದಲಿಂದ ಕತೆ ತೊಗೊಂಬರೋಣ. ಯಾಕಂದ್ರೆ ನಿಮ್ಮ ಅಪ್ಪಾಜಿ ಕಾಲದಾಗಿಂದ, ಯಾಕಂದ್ರೆ ನೀವೆಲ್ಲ ನೌಕರಿ ಮಾಡೋರು ಮೊದಲು, ಹೌದಿಲ್ಲ? ನಾವು ಪಂಚಾಯತ್ ಒಳಗೆ ಕೆಲಸ ಮಾಡ್ತಿದ್ರಿ, ಅವಾಗ ನಿಮ್ಮ ಭೂಮಿ ಹೆಂಗಿತ್ತು? ಆಮೇಲೆ ನೀವು ಬರ್ಬೇಕಾರ ಏನೇನು ಸವಾಲು ಬಂದವು? ಹೆಂಗೆ ಈ ಕೃಷಿ ಭೂಮಿಯನ್ನು ಈ ರೀತಿ ನೀವು ಯಶಸ್ವಿ ಭೂಮಿಯನ್ನಾಗಿ ಮಾಡಲಿಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ ಆಯ್ತು? ಅದು ಒಂದು ಕತೆ ಹೇಳ್ರಲ್ಲ. ಸರ, 2002 ನಮ್ಮ ತಂದೆಯವ್ರು ತೀರ್ಕೊಂಡ್ರಿ. ಆಗ ನಾ ಪಂಚಾಯತ್ ಒಳಗೆ ಅವು ಕೆಲಸಗಳನ್ನು ಮಾಡ್ತೀನಿ ರೀ. ಆ ಪಗಾರಕ್ಕಾಗಿ ನಾನು ಹಂಗೆ ಮಾಡ್ಕೋತಿರ್ತೀನಿ. 2002 ತಂದೆಯವ್ರು ತಿರ್ಕೊಂಡಾಗ ತಮ್ಮ ಏನು ಸಾಲಿ ಹೋಗಿದ್ರಿ. ಆ ವಿಚಾರದಾಗ ಭೂಮಿ ಮಾಡ್ಯಾರ ಯಾರಿಲ್ಲ ರೀ, ತಂದೆಯವ್ರು ಒಂದು ಮಾತು ಮಾತಾಡ್ರಿ, ಕೃಷಿ ಮಾಡಿದರೆ ಒಳ್ಳೆಯದು ಅಂತ, ಕೃಷಿ ಮಾಡ್ಬೇಕು, ಒಳ್ಳೆಯವಾಗಿರ್ಬೇಕು, ಹೆಸರು ಬರುವಂಥದ್ದು ಮಾಡ್ಬೇಕು ಅಂತ ಅಂದಿರ್ರಿ. ಆನಂತರ ನಮ್ಮ ತಂದೆಯವರಲ್ಲಿ ನಮ್ಮ ಹಿಡ್ಕಲ್ ಡ್ಯಾಮ್ ರೀ, ಅವ್ರು ಮುಳುಗಡೆ ಪ್ರದೇಶ ಆಗಿ ಬಂದು ಹೊನ್ನಾಪುರ ಇಲ್ಲಿ ಬಂದೆವ್ರು ನಾವು 72ರಾಗ, ಈಗ 50 ವರ್ಷನೇ ಬತ್ತರಿ. ಅಲ್ಲಿ ನಮ್ಮಲ್ಲಿ ಪ್ಯೂರ್ ಇರ್ತಿರೋದು, ಅಲ್ಲಿ ಪ್ಯೂರ್ ಮಾರೇ ನಮ್ಮನ್ನು ನಮ್ಗೆ ಇದ ಮಾಡ್ತಾರೆ. ನಮ್ಮ ಹೊಲದಾಗ 2 ಎಕರೆ ಪ್ಯೂರ್ ಇತ್ತು ರೀ. ಅಲ್ಲಿ ನೀವು ಸಾಲಿ ಕಲಿತ್ರಿ? ಇಲ್ರಿ, ಅಲ್ಲಿ ನಾವು ಒಂದು 6 ವರ್ಷ ಇದ್ದೀರಿ. ಪೇರು ತಿನ್ಕೊಂತ ಪೇರು ಇಳುವರಿಯಿಂದ ನಿಮಗೆ ಸಾಲಿ ಕಲ್ಸಕ್ ಆಗ್ತೀನಿ ವ್ಯಾಪಾರಿಗೆ. ನಮ್ಮ ಪೇರು ಅಲ್ಲಿ ನಾವು ಏನ್ ನೋಡಿದ್ರು, ನಮ್ಮ ತಂದೆಯವ್ರು ಮಾಡಿದ್ವಿ, ಊರಾಗ ಯಾರು ಮಾಡಿಲ್ಲ ಪೇರು ರೀ, ನಾನೊಬ್ನು ಮಾಡಿದ್ವಿ. ನಮ್ಮ ತಂದೆ ನಿಮ್ಗೆ ಅನಿಸ್ತು ನಾನು ಪೇರು ಮಾಡ್ಬೇಕು ಅನ್ನೋದು ಆಸೆ ಒಳಗೆ ನಾವು ಒಂದು ಪೇರು ಮಾಡಿ ಅಂತ ಸರ್. ಯಾಕಂದ್ರೆ ನಮ್ಮ ತಂದೆಯವ್ರು ಹೇಳಿದ ಪ್ರಕಾರ, ಯಾಕಂದ್ರೆ ನಾ ಹೆಸರು ಗಳಿಸ್ಕೋಬೇಕು, ನಮ್ಮ ಯೂನಿವರ್ಸಿಟಿ ಒಳಗೆ ಸರ್ಟಿಫಿಕೇಟ್ ನಮ್ಮ ಈಗ ನಾನು ಕೊಡ್ತೇನೆ ಅಂತೀರಿ, ಪ್ರಶಸ್ತಿ ಬಹುಮಾನ ನಾನು ಹೆಣ್ಮಗಳಿಗೆ ಕೊಡ್ರಿ. ಯಾಕಂದ್ರೆ ನಾ ಮಾಡೋಕ್ಕಿಂತ ಹೆಚ್ಚು ಹೆಣ್ಮಗಳು ಮಾಡ್ತಾಳ್ರಿ, ನಮ್ಮ ಮನೆಯವರು ಅಥವಾ ನಮ್ಮ ಮಕ್ಕಳು ಆತ್ರಿ ಕೆಲಸ. ಯಾವ ಪ್ರಶಸ್ತಿಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡ್ಸ್ತಾನ್ರಿ, ನನಗೇನು ಕೊಡಬೇಡ್ರಿ. ಯಾಕಂದ್ರೆ ಮಾಡುವಂಥವ್ರ ಕೆಲಸ ಅವ್ರ, ನಾ ಏನು ಮಾಡ್ಬೋದು, ನೀರು ಹಾಸ್ಬೋದು, ಏನು ಮಾಡ್ಬೋದು, ಇದನ್ನು ಕಟಾವು ಮಾಡ್ಬೋದು, ಇದನ್ನು ಮಾಡ್ಬೋದು, ಕಳೆ ತೆಗಿಯವ್ರವ್ರಿ, ಇಂಥ ಕೆಲಸಗಳನ್ನು ಅವರ ಮಾಡ್ತಾರ್ರಿ. ಅದಕ್ಕಾಗಿ ಅವರಿಗೆ ಪ್ರಶಸ್ತಿ, ಯೂನಿವರ್ಸಿಟಿ ಧಾರವಾಡ ಜಿಲ್ಲಾ ಪ್ರಶಸ್ತಿ ಕೊಟ್ಟಾರ್ರಿ, ಆ ತಾಲೂಕಾ ಪ್ರಶಸ್ತಿ ಆಗಿದಾವ್ರಿ, ಇಂಥವೆಲ್ಲ ಪ್ರಶಸ್ತಿಗಳ ಹೆಣ್ಮಕ್ಳಿಗೆ ಒಪ್ಸನ್ರಿ. ರಮಣ್ಣ, ಈಗ ನೋಡ್ರಿ ಎಷ್ಟು, ಯಾಕಂದ್ರೆ ಇಡೀ ಕುಟುಂಬನ ನೀವು ಅಂದ್ರೆ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಮ ತಮ್ಮ ಕೂಡ ನಿಮ್ಗೂ ಬಹಳ ಸಾಮರಸ್ಯವಾಗಿ ಯಾಕಂದ್ರೆ ಇವತ್ತು ರೈತರನ್ರಿ ಯಾರನ್ರಿ ಇವತ್ತು ಒಂದು ಸಂಬಂಧಗಳ ಸುಧಾರಣೆ ಅನ್ನೋದು ಬಹಳ ಕಷ್ಟ ಐತಿ ಇವತ್ತು ಸಾಕಷ್ಟು ಬದಲಾವಣೆ ಆಗೈತಿ ಒಬ್ರಿಗೊಬ್ರು ಮನಸ್ತಾಪ ಬರ್ತಾವೆ ಹಿಂಗಾಗಿ ಬೇರೆ ಬೇರೆ ಆಗಿಬಿಡ್ತಾರೆ ಹಿಂಗಾಗಿ ಬೇರೆ ಆದಾಗ ಶಕ್ತಿ ಬೇರೆ ಬೇರೆ ಆಗ್ಬಿಡ್ತೈತಿ ಹಿಂಗಾಗಿ ಅವರು ಶಕ್ತಿ ಕುಂಠಿತ ಆಗ್ತದೆ ನೀವೇನ್ ಮಾಡಿರಿ ಅಣ್ಣ ತಮ್ಮ ಕೂಡಿದಿರಿ ಅಣ್ಣ ತಮ್ಮ ಎಲ್ಲರೂ ಕೂಡ ನೀವು ಅದರೊಳಗೆ ಬದುಕು ಕಾಣ್ಲಿಕ್ಕೆ ದುಡ್ಡು ಅಷ್ಟೇ ಅಲ್ಲ ನೀವು ಏನ್ ಬೇಕಾದ್ರೂ ನಿಮಗೆ ಸಿಗುತ್ತಲ್ಲ ಅಲ್ಲಿ ಮಕ್ಕಳಾದ್ರೂ ಒಂದೇ ಗುಟ್ಟಿನಾಗ ಅದೇವ್ರಿ ತಮ್ಮರಾದ್ರೂ ಒಂದೇ ಗುಟ್ಟಿನಾಗ ಅದೇವ್ ರೀ ಯಾವ ಕೆಲಸ ಮಾಡ್ಬೇಕು ಅನ್ನೋದು ನಾವು ಇದನ್ನು ಮೇವ್ ಮಾಡಕತ್ರೆ ಅವರು ಆ ಮಕ್ಳು ಅದನ್ನು ಕೆಲಸ ಮಾಡ್ತಾರೆ ರೀ ಈಗ ಮತ್ತೆ ಈಗಾಗಲೇ ಟೊಮೆಟೊ ಹೊಚ್ಚಾಯ್ತವ್ ರೀ ಇವತ್ತು ಟೊಮೆಟೊನ ಊಟನ ಹೊಡೆದಿದ್ರು ಅದಕ್ಕೆ ಹಂಗಾಗಿ ಒಂದೊಂದು ಕೆಲಸಗಳನ್ನು ಒಬ್ಬೊಬ್ರು ನೇಮಾಕಿ ಮಾಡ್ಕೋತೀವಿ ಈಗ ನಾಲ್ಕು ಮಕ್ಕಳು ಮಾಲಿ ಮಾಡ್ಬೇಕಂದ್ರೆ ಈಗ ತಕ್ಷಣ ರೀ ಒಬ್ರು ಹೂ ತಂದು ಕೊಡ್ತಾನ್ರಿ ಅವ್ನು ಸಾಲಿಗೆ ಹೋಗ್ತಾನೆ ಮಗ ಒಬ್ಬ ಅವ್ನು ತಂದು ಕೊಟ್ಟ ಹೋಗ್ಬೇಕು ಸಾಲಿಗೆ ರೀ ಮುಂಜಾನೆ ಅದ್ದು ಅವ್ರು ಬಡ ಬಡ ಬಂದವ್ರ ನಾಲ್ಕು ಮಂದಿ ಒಬ್ಬೊಬ್ರು ಮಾಲಿ ತುಂಬ ಹಿಡಿದ್ರಂದ್ರೆ ಬಡ ಸ್ವಿಚ್ ಬಿಡ್ತಾರೆ ಅದಕ್ಕೆಲ್ಲ ಇದ್ ಮೇಲೆ ರೆಡಿ ರೀ ಹಾಂ ಯಾವುದೇ ಕೆಲಸಗಳನ್ನು ಅವ್ರ ಕಾಲೇಜಿಂದ ಬಂದ್ರಂದ್ರೆ ನಾವು ತರಕಾರಿ ಹರ್ಕೊಂಬಂದು ಮನ್ಯಾಗ ಇಟ್ಟಿರ್ತೀವಿ ರೀ ಅವ್ರು ಊರ ಹೋಗಿ ಮಾರಿ ಬರ್ತಾರೆ ಮತ್ತು ನಮ್ಮ ತರಕಾರಿ ಅಂದ್ರೆ ಸಾವಕ್ರಿ ತರ ತರಕಾರಿ ನಮ್ಮದು ಮಾರಾಟ ಆಗೋರಿಗೆ ಯಾವುದು ಮಾರಾಟ ಆಗೋಲ್ಲ ಯಾಕಂದ್ರೆ ಊರಾಗ ವಾರದಾಗ ಒಂದು ಸಲ ಎರಡು ಸಲ ಹೋಗ್ಲಿಲ್ಲ ಅಂದ್ರೆ ಮಂಗಳವಾರ ಸಂತಿ ಒಂದು ಮಾಡ್ತೇವೆ ರೀ ಅಂದ್ರೆ ನಡುಕ್ಕೆ ಅವ್ರು ಆಯ್ತಾರದ್ದು ಹೋಗ್ಲಿಲ್ಲ ಅಂದ್ರೆ ನೀನು ಯಾಕೆ ಬರಲಿಲ್ಲ ಏನು ಅಲ್ಲಿ ಹೋಗಿ ಸ ಕಾಲೇಜ್ ಹೋಗಿ ಆಯ್ತಾರಲ್ಲಿ ಕಾಲೇಜ್ ಹೋಗಿ ಮಕ್ಕಳನ್ನ ಕೇಳ್ತಾರೆ ಕ್ವಶನ್ ಆಗ್ತಾರೆ ಅಂದ್ರೆ ನಮ್ಮ ತರಕಾರಿ ಮಂಗಳವಾರ ಇಲ್ಲ ಅಂದ್ರೆ ಒಂದು 5,000 rupees ಅಲ್ಲಿ ಊರಾಗ ಸಂತಿ ಆಕೈತಿ ಯಾವುದೋ ಹೀರಿಕಾಯಿ ಆಯ್ತು ಅರಶಿನ ಪುಡಿ ಆಯ್ತು ಎಲ್ಲ ಮಾರಾಟ ಮಾಡ್ತೇವೆ ಅಲ್ಲಿ ಜಾಗದ ಮೇಲೆ ಊರಾಗ ಗುರುವಾರ ಯಾವಾಗ ಸಾಲಿ ಸೂಟಿ ಆಕೈತಿ ಅವ್ರ ಮಕ್ಕಳು ರಮಣ್ಣ ನಂದನವಾಡಿ ಅವರ ಇವತ್ತು ನಮ್ಮ ರೈತರಿಗೆ ಮತ್ತೊಂದು ಸವಾಲು ಅಂದರೆ ನಾವು ಉದ್ದಿಮೆ ಅಲ್ಲ ಅಂತ ಕೊತ್ತಾರೆ ಅಂದರೆ ನಾವು ಬೆಳೆಯೋರು ಇನ್ನೊಬ್ರು ಬಂದು ನಮ್ಗೆ ರೊಕ್ಕ ಕೊಡ ಅಂತಾರೆ ಯಾರು ಕೊಡ್ತಾರೆ ರೀ ಈಗ ನಮ್ಮದು ಮಾರಾಟ ಮಾಡೋ ಒಂದು ಕಲೆ ಅದನ್ನು ನಾವು ರೂಢಿ ಮಾಡ್ಕೊಳ್ಬೇಕು ಈಗ ನೋಡಿ ಎಷ್ಟು ಚೆಂದ ಮಾಡ್ತೀರಿ ನೀವು ಹೋಗಿ ನಿಮ್ಮ ಕುಟುಂಬದವ್ರು ಹೋಗಿ ಮಾರಾಟ ಮಾಡ್ತೀರಿ ಯಾರು ಮಧ್ಯವರ್ತಿಗಳಿಲ್ಲ ಇದು ಹೆಂಗೆ ಎಲ್ಲರೂ ಮಾಡೋಕ್ಕಾಗತ್ತೇನು ಇದು ಮಾಡೋಕ್ಕೆ ಆಕೆ ಸಾಧ್ಯ ಆಕೈತಿ ರೀ ಅದಕ್ಕೆ ನಾವು ನಮ್ಮ ಶರೀರನ್ನು ಅದಕ್ಕೆ ನಾವು ಇದಾ ಮಾಡ್ಕೋಬೇಕು ರೀ ನಾವು ಮಾಡಾಕ್ಲೆ ಅಕ್ಕ ನಾ ಬಿಡಲಿ ಅಕ್ಕ ನಾ ಮಾಡಲಿ ನಾ ಬಿಡಲಿ ಅನ್ನೋದು ನಮ್ಮಲ್ಲಿ ಹೆಮ್ಮೆ ಬರಬಾರ್ದು ರೀ ಸರ್ ಅಂದ್ರೆ ನಾವು ಎಲ್ಲದಕ್ಕೂ ಕೆಲಸ ಆದ್ರೂ ನಾವು ಮಾಡಕ್ಕೆ ತಯಾರಾಗಿರ್ಬೇಕು ರೀ ಅಂದ್ರೆ ಅದು ನಮಗೆ ಆ ಲಾಭ ನಮಗೆ ಇರ್ತೈತಿ ಸರ್ ಆ ಲಾಭ ನಮಗೆ ಬಂದೇ ಬರ್ತೈತಿ ರೀ ಅದು ಈಗ ಈ ಥರ ಸಣ್ಣ ಸಣ್ಣ ಇದ್ರೊಳಗೆ ಈ ಥರ ನೀವು ಬಹಳ ಬಹು ಬೆಳೆ ಬೆಳಿತೀರಿ ಸ್ವಲ್ಪ ಸ್ವಲ್ಪ ಆದ್ರೂ ಭಾಳ ಬೆಳಿತೀರಿ ಬೆಳೆದಾಗ ಬಹಳ ವಿಧ ಇದ್ದಾಗ ಈಗ ವಾಟ್ಸಪ್ ಬಂದವ್ರಿ ಸೋಮನಹಳ್ಳಿ ಸಸಿ ಹೆಂಗ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ ವಾಟ್ಸಪ್ ನಿಮ್ಗೆ ಮೆಸೇಜ್ ಕಳಿಸ್ತಾರೆ ನಮ್ಮ ಈಗ ನಾಟಿ ಶೇಂಗಾ ಬಂದವ ನಮ್ಮ ಹೊಲದಾಗ ಯಾರು ಬೇಕಾದ್ರೆ ನೀವು ಆರ್ಡರ್ ಮಾಡ್ಬೋದಂತೆ ಅವ್ರು ತಾವ ಬಂದು ತಗೊಂಡೋಗ್ತಾರೆ ಆದ್ರೆ ಈ ಬದಲಾವಣೆ ಸಾಮಾಜಿಕ ಜಾಲತಾಣದಲ್ಲ ಮೊಬೈಲ್ ನೀವು ದೊಡ್ಡ ಮೊಬೈಲ್ ತಗೊಳ್ರಿ ಅದ್ರೊಳಗೆ ವಾಟ್ಸಪ್ ಗ್ರೂಪ್ ಮಾಡ್ಕೊರಿ ಅದ್ರೊಳಗೆ ನೀವು ಕಳಿಸಿದ್ರೆ ಅಂದ್ರೆ ನೀವು ಹೋಗ್ಬೇಕಲ್ಲ ತಾವ ಬಂದು ತಗೊಂಡೋಗ್ತಾರೆ ಅಥವಾ ಅಲ್ಲಿ ಹೋಗಿ ನೀವು ಕೊಟ್ಟು ಬರೋಕ್ಕೂ ಬರ್ತದೆ ಅದು ಇರ್ತದೆ ಈಗ ಎಷ್ಟೋ ಮಂದಿ ಹೆಂಗೆ ಮಾಡ್ತಾರೆ ನಮ್ಮ ರೈತ ಬಾಂಧವರು ಈಗ ಮಾರುಕಟ್ಟೆ ಮಾಡ್ಬೇಕು ಅಂತಂದ್ರೆ ಇವತ್ತು ಒಂದೇ ಬೆಳೆ ಬೆಳೀತಾರೆ ಆಮೇಲೆ ಹೋಗಿ ಮಾರುಕಟ್ಟೆಗೆ ಹಾಕ್ತಾರೆ ಅವಾಗ ಏನಾಗ್ತದೆ ಇವತ್ತು ರೇಟ್ ಇಲ್ಲರಿ ನಾಳೆ ಬರ್ರಿ ಅಂತಾರೆ ಅಂದ್ರೆ ನೀವು ಹೇಳಿದ್ರಲ್ಲ ಕಣ್ಣು ಮುಚ್ಚಾಲ ಆಟ ಆಗ್ತದೆ ಅವಾಗೇನಾಗ್ತದೆ ಅವ್ರು ಬೇಕಾದ ರೇಟ್ ಸಿಗೋದೇ ಇಲ್ಲ ಮತ್ತು ಕಡೆಗೆ ಬರ್ಬೇಕಾದ್ರೆ ಕಡೆಗೆ 5,000-6,000 ಹಿಂಗೆ ಇಡ್ಕೊಂಡ್ಬರ್ತಾರೆ ಆ ತೊಗೊಂಡು ಏನು ಮಾಡೋಕ್ಕಾಗತ್ತೆ ಹೇಳ್ರಿ ಭಾಳ ಮಂದಿಗೆ ರೈತರಿಗೆ ಸಮಸ್ಯೆ ಅದ ಎಲ್ಲೋ ಒಬ್ಬರು ಅಪರೂಪ ಚಲೋ ಲಾಭ ಮಾಡ್ಕೊಳ್ಳೋರು ದಾರಿ ಇಲ್ಲ ಅನ್ನಂಗಿಲ್ಲ ಆದರೆ ಈ ಮಾರುಕಟ್ಟೆ ಒಂದು ಶಾಣೆತನ ಐತಲ್ಲ ಹೆಂಗೆ ಬೆಳೆಸ್ಕೋಬೇಕು ನಮ್ಮ ರೈತ ಬಾಂಧವರು ಹೇಳ್ರಿ ಸರ್ ನಾವು ಏನು ಮಾಡಿರ್ತೇವೆ ವಸ್ತುಗಳನ್ನು ಅದನ್ನು ನಾವು ಅದನ್ನು ಮಾರಾಟ ಮಾಡ್ಬೇಕು ರೀ ಈಗ ನನ್ನ ಊರಾಗ ನಾವು ಇಲ್ಲಿ ಎಲ್ಲೂ ಹೊರಗೆ ಹೋಗಲ್ರಿ ನಾವು ಒಂದು 10 ನಿಮಿಷ ನಮ್ಗೆ ಒಂದು ತುಂಬ ಅಂತ ಹೇಳ್ತಾರೆ ರೀ ಅರಸ್ಕೆ ಅವ್ರು ತುಂಬ ಅಂತಾರೆ ರೀ ಆನಂತರ ನಿಮಿಷ ಕಾಲೇಜಾಗ ತುಂಬ ಅಂತಾರೆ ರೀ ಒಂದು ಒಮ್ಮೆ ತೋರಿಸ್ಬೇಕು ಅಂತ ಹೇಳ್ತಾರೆ ನಮಗೆ ನಮ್ಗೆ ಹೋಗುವಂತ ಅಂಥದ್ದು ಬರೋದು ಇಲ್ಲರಿ ಯಾಕಂದ್ರೆ ನಮ್ಮ ಊರಾಗ ಮಾರಾಟ ಅಂದ್ರೆ ಮಾರಾಟ ಆಕೈತಿ ನಮಗೆ ನಮ್ಮದೊಂದು ಮುಂದೆ ಒಂದು 400-500 ಮಂತನ ಐತಿ ರೀ ನಾವು ಏನು ಮಾರ್ತೇವೆ ನಮ್ಮದು ಕಾಯಿಪಲ್ಲೆ ಬರಲಿಲ್ಲ ಅಂದ್ರೆ ಚಾಲೋ ನಾನು ಅರ್ಶನ ಸೂಕ ಎಲ್ಲಿ ಕೊಡ್ಬೇಕು ಅಂತ ಐಸಿಲ್ಲ ರೀ ಅವ್ರು ನಮ್ಮ ಮನೆಗೆ ಬರ್ತಾರೆ ರೀ ನಾವು ಎಷ್ಟು ಕಾಯಿಪಲ್ಲೆ ಒಂದು 10 ಗಂಟೆ ಕಾಯಿಪಲ್ಲೆ ಬೆಳೆ ನೀವು ನಮ್ಮ ಊರಾಗ ಕಬಸ್ತೈತಿ ನಮ್ಗೆ ಅಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ ನಮ್ಮ ಮಾರ್ಕೆಟ್ 30-35 ಮೆಣಸಿಕಾಯಿ ಮಾರ್ತಾನ್ರಿ ನಾ 15 rupees ಪಾವಕಿಲೋ ಮಾರ್ತೇವೆ ರೀ ಆನಂತರ ಹೀರಿಕಾಯಿ 10 rupees ಮಾರ್ತೇವೆ ರೀ ಬೀನ್ಸ್ ಮಾರ್ತೇವೆ 10 rupees ಪಾವಕಿಲೋದಂಗೆ ಒಂದೊಂದು ಕ್ವಿಂಟಲ್ ಗಂಟೆ ಮಾರ್ತೇವೆ ರೀ ನಾವು ಒಂದು ವಾರಕ್ಕೆ ಕುಂತಂದ್ರೆ ಮಕ್ಳು ಹಿಂಗೆ ಹೋಗಿ ಬಂದ್ರೆ ರೌಂಡ್ದಾಗ ಮಾರ್ತಾರೆ ಮಕ್ಕಳು ಮಾರ್ತಾರೆ ರೀ ಒಟ್ಟು ಒಂದು ಕ್ವಿಂಟಲ್ ಗಂಟೆ ಮಾರ್ತೇವೆ 5,000 rupees ವ್ಯಾಪಾರ ಮಾಡ್ಕೊಂಡು ಮನೆಗೆ ಬರೋದಿಲ್ಲ ನಾವು ಮಂಗಳವಾರ ಊರಾಗ ಸಂತೆ ಆದ್ರೆ ಈಗ ರೈತ ಬಾಂಧವ್ರೆ ಈಗ ಎಷ್ಟೋ ಜನ ಏನು ತಿಳ್ಕೊಂಡ್ರಂದ್ರೆ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅನ್ಕೊಂಡ್ರೆ ಹಂಗಲ್ಲದು ನೋಡಿ ಈಗ ನಮ್ಮ ರಾಮಣ್ಣ ಇಡೀ ಕುಟುಂಬದವರು ರಾಮಣ್ಣ ನಂದನವಾಡಿಯವರು ಇಡೀ ಕುಟುಂಬದವರು ಈ ಇದ್ರಿಗೂ ಕೂಡ ಇದ್ದಾರೆ ಆ ಹೊಲದ ಕೂಡ ಇದ್ದಾರೆ ಆಮೇಲೆ ಪೂರ್ಣ ಅದ ಜಾಬ್ ಅವ್ರದ್ದು ಯಾಕಂದರೆ ಪರಿಪೂರ್ಣವಾಗಿ ನಾವು ಒಂದು ಕೆಲಸ ತಿಳ್ಕೊಂಡ್ರೆ ನಮಗೆ ಖುಷಿ ಅನ್ನೋದಿಲ್ಲ ಲಾಭ ಇದ್ದೇ ಇರ್ತೈತಿ ನಾವೇನು ಮಾಡ್ತೀವಿ ಅದನ್ನು ನೋಡೋಣ ಅಂತೇಳಿ ಎಷ್ಟೋ ಸಲ ಏನು ಮಾಡ್ತಾರೆ ನಮ್ಮ ರೈತ ಬಾಂಧವ್ರು ಹಳ್ಳಿಗೆ ಈಗ ಕಟ್ಟೆ ಮೇಲೆ ಕೂತು ಹರಟೆ ಹೊಡಿತಾರೆ ಆದ್ರೆ ಹೊಲಕ್ಕೆ ಹೋಗೋದಿಲ್ಲ ಬೆಳಿಗ್ಗೆ ನಶನೆ ಎದ್ದು ಹೊಲಕ್ಕೆ ಹೋಗೋ ಮಂದಿ ಭಾಳ ಕಮ್ಮಿ ಆಗ್ಯಾರ ಆಮೇಲೆ ಕಳೆ ಬಿತ್ತ ಆಮೇಲೆ ಅದಕ್ಕೇನಾದರೂ ಹೊಳ ಬಿತ್ತ ಅದನ್ನು ನೋಡೋಕ್ಕೇ ಇಲ್ಲ ನಾವು ಮೊನ್ನೆ ಒಂದ್ಸರಿ ಹೆಸರು ನೋಡೋಕೆ ಹೋಗಿದ್ದೆ ಬಾಜು ಹೊಲದವ್ರು ಅದ್ರೊಳಗೆ ಏನಂತಂದ್ರೆ ಹೆಸರಿಗಿಂತ ಕಸನ ದೇವನಾಗ ಬೆಳೆದೈತಿ ಅಸುಮ್ಮನದಾರ ಆಮೇಲೆ ಎಷ್ಟೋ ಹುಳಗಳು ಬಂದು ಅವು ತಿನ್ನಕತ್ತಾವ ಏನು ಮಾಡೋಕೆ ತಯಾರಿಲ್ಲ ಮಗ್ಲು ಹೊಲದವ್ರು ಎಷ್ಟು ಚಲೋ ಇಟ್ಟಾರ ಅವ್ರ ಹೊಲಕ್ಕೂ ಹೊಂಟಾವು ಅಂದ್ರ ಆನಂತರ ನಾವು ಯಾವುದೋ ಒಂದು ಇದೊಂದು ಹೇಳ್ತೇನೆ ರೀ, ಸಮಸ್ಯೆ ಏನಂದ್ರೆ ನಾವು ಎಷ್ಟು ನಾವು ಹೊರಗಡೆ ತಿರುಗಾಕಿ ಇಡ್ತೇವ್ರಲ್ಲ ಅಷ್ಟು ನಮ್ಮ ಭೂಮಿ ಬಿಡುವ ಆಕೈತಿ. ಹೊರಗಡೆ ಹೋಗಬಾರ್ದು, ನಾವು ಭೂಮಿ ಬಿಟ್ಟು ಭೂಮಿ ಒಳಗೆ ನಾವು ದುಡಿದೇವು ಅಂದ್ರೆ ಆಯ್ತು ಕೊಟ್ಟ ಕೊಡ್ತಾಳೆ ರೀ. ಹೊರಗಡೆ ಹೊಂಟಿವಿ ಅಂದ್ರೆ ನಾವು ಒಂದು ಸೈನಿಕ ಬಿಡ್ತೀವಿ ರೀ, ಸೈನಿಕ ಬಿದ್ದಾಗ ಭೂಮಿ ಪಡ ಬೀಳ್ತೈತಿ ರೀ. ನಾವೇನು ಆಡ್ಕೊಂಡಿರ್ ತಿಳ್ಕೊರಿ, ಒಂದು ಈಗ ಬಂದು ಈಗ ಹೋಗ್ಬೇಕಂದ್ರೆ 3-4 ತಾಸು ಬೇಕು ಸಾಹೇಬ್ರ. ಅಲ್ಲಿ 4 ತಾಸು ತೆಗೆದ ಒಂದು ತಾಸಿಗೆ ತಾಸಿಗೆ ಒಂದು ನಿಮಿಷಕ್ಕೆ ನಿಮಿಷ ತೆಗೆದಿರ್ತೈತಿ ನೋಡ್ರಿ. 5 ನಿಮಿಷ ಹೆಚ್ಚಾಗಿ ಕಡಿಮೆ ಆದ್ನಂದ್ರೆ ಒಂದು 2-7 ತೊಟ್ಟಿಯಾಗ ಇರಿ ಹೊಕ್ಕೊಂದ್ರೆ ಒಂದು 10,000 ರೂಪಾಯಿ ಲಾಸ್ ಅದಂತ. ಒಂದ್ ಸ್ವಲ್ಪ ಇರಿ ಹೊಕ್ಕೊಂದ್ರೆ 10,000 ರೂಪಾಯಿ ಲಾಸ್ ರೀ. ಹೌದು, ಯಾಕಂದ್ರೆ ಇರ್ಬಿ ತಿಂದ್ಬಿಡ್ತಾವ್ರಿ ಅವ. ನಾವು ಜಾಗ್ರತವಾಗಿ 8 ಸೆಕೆಂಡ್ ನೋಡ್ಬೇಕ್ರಿ ಅವನು. ನಾವ್ ಹಿಂಗ್ ನೋಡ್ಕೊಂತಿರ್ಬೇಕು. ಅನಂತರ ಜೇನು ಸಾಕಾಣಿಕೆ ಅದ್ರಾಗ ಉತ್ಪನ್ನ ಸಾಕಾಡಿಲ್ರಿ. 2,000 ರೂಪಾಯಿ ಒಂದ್ ಲೀಟರ್ ಮಾರ್ತವ್ರಿ ನಾವು. ಒಂದ್ ಲೀಟರ್ ಮಾಡ್ಬೇಕು 2,000 ತಗೋತಾರೆ. ಇಲ್ಲಿ ನಿಮ್ಗೆ ಹಾದ್ರೆ ಅಂದ್ರೆ 500 ರೂಪಾಯಿ ಲೀಟರ್ ಕೊಡ್ತಾರೆ ಇಲ್ಲಿ. ನಮ್ ತಾಗ ಪ್ಯೂರ್ ತಗೋಬೇಕಂದ್ರೆ 2,000 ರೂಪಾಯಿ ಮಾರ್ತವ್ರ ನಾವು. ರಾಮಣ್ಣ, ನಿಮ್ಮ ಮಾತು ಕೇಳಿದ್ರೆ ಹಾಲು ಕುಡಿದಷ್ಟು ಸಂತೋಷ ಆಗತ್ತೆ. ಯಾಕಂದ್ರೆ ಕೃಷಿಯನ್ನು ಸಂಪೂರ್ಣವಾಗಿ ನೀವು ಇಷ್ಟು ಅಪ್ಪಿಕೊಂಡಿರಲ್ಲ, ನೀವು ನಂಬಿಲ್ಲ, ಬರೀ ಅಪ್ಪಿಕೊಂಡಿರೋದನ್ನು ಅಪ್ಪಿಕೊಂಡು. ಕೃಷಿ ಜೊತೆಗೆ ನಿಮ್ಮ ಜೀವನ ಅಂದರೆ ಮಣ್ಣಿನ ಕೂಡ ನೀವು ಯಾವಾಗಲೂ ಕೂಡ ಮಣ್ಣಾಗಿ ದುಡಿಲಿಕ್ಕತ್ತೀರಿ. ಅಂದ್ರೆ ಇಷ್ಟು ಅಂದರೆ ಒಂದಾಗಿರಿ, ಅಷ್ಟು ಪ್ರೀತಿಯಿಂದ ನೀವು ಮಾಡ್ತಿರಲ್ಲ, ಅದಕ್ಕೆ ನಿಮ್ಗೆ ಲಕ್ಷ್ಮೀಕಾಯಿ ಹಿಡಿದಾಳ. ನಮ್ಮ ರೈತ ಬಾಂಧವರು ಹೇಳೋಣ ಅಂದ್ರೆ ಇವತ್ತು ಇದನ್ನ ಒಂದು ಉದ್ಯಮವಾಗಿ ತೆಗೆದುಕೊಳ್ಳೋಣ, ಪ್ರೊಫೆಷನಲ್ ಅಂದ್ರೆ ಇದಕ್ಕೆ ರಾಮಣ್ಣ ನಂದನವಾಡವ್ರು ನೋಡಿದ್ರೆ ಏನು ಪ್ರೊಫೆಷನಲ್ ಪಾ ಅಂತ ಅನಿಸ್ತೈತೆ ನಮ್ಗೆ. ನಾವೆಲ್ಲದಕ್ಕೂ ಅಂತೀವಿ ಯಶಸ್ವಿ ರೈತ ಅಂದ್ರೆ ಹಿಂಗಿರ್ಬೇಕು. ಅದಕ್ಕೆ ನಾವು ನಮ್ಮ ಆಲಸ್ಯವನ್ನು ಕೊಡಿಕೊಳ್ಳೋಣ. ಇವತ್ತು ಏನೇ ಇರಲಿ, ಇವತ್ತು ಒಬ್ಬಗೆ ಸಾವಯವ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದರೆ ಸ್ವಲ್ಪ ಸಮಯ ಬೇಕಾಗ್ಬೋದು, ಒಂದು ಸ್ವಲ್ಪ ಸಾವಯವ ಮಾಡೋದು, ಇನ್ನು ಸ್ವಲ್ಪ ರಾಸಾಯನಿಕ ಕೃಷಿ ಮಾಡ್ಬೋದು. ನಿಧಾನಕ್ಕೆ ನಾವು ಬದಲಿ ಮಾಡಿಕೊಂಡು ಪಾರಂಭಿಕ ಕೃಷಿ ಏನು ಬಂದರೆ ಖರ್ಚನ್ನು ಕಡಿಮೆ ಆಗ್ತದೆ, ಮತ್ತು ಹಿಂಗೆ ವೈವಿಧ್ಯಮಯ ಅಂತರ್ಬೆಳೆ ಬೆಳೆದು ಸಾಕಷ್ಟು ವೈವಿಧ್ಯಮಯವಾಗಿ ಕಾಯಿಪಲ್ಲೆ ಆಗಲಿ, ಕಬ್ಬು ಮತ್ತು ಬೇರೆ ಬೇರೆ ಕಾಳುಗಳು ಎಲ್ಲನೂ ಬೆಳಿಬೋದು. ದಾಲ್ಜಿನ್ಯನ್ ಸಹಿತ ಬೆಳೀಲಿಕ್ಕತ್ತಾರೆ ಇವರು. ಅಂದರೆ ಈ ಥರ ಅರಿಶಿನದೊಳಗೆ ಸಾಕಷ್ಟು ಲಾಭ ಐತೆ ಅಂತ ಹೇಳಕತ್ತಾರೆ. ಅಂದರೆ ನೀವು ಒಂದಿಂಥ ಒಂದು ಪ್ರಗತಿಪರ ರೈತರ ಒಂದು ಹೊಲಕ್ಕೆ ಹೋಗಿ ಏನಿದೆ ಒಂದು ರೈತರ ಬದುಕು ಹೆಂಗಿದೆ, ಯಶಸ್ವಿ ಬದುಕು ಅಂದ್ರೆ ಏನು ಅನ್ನೋದು ನಾವು ಅರ್ಥ ಮಾಡ್ಕೊಳ್ಳೋಣ. ಅವಾಗ ನಮಗೇನಾಗ್ತದೆ, ಏನು ಮಾಡ್ಬೋದು, ಏನು ಮಾಡಿದ್ರೆ ಏನು ಚಲೋ, ಏನು ಮಾಡಲಿಕ್ಕೆ ಅಂದರೆ ನಾವು ಪಾರಾಗ್ತೀವಿ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಇವೆಲ್ಲ ವಿಷಯವನ್ನು ತಿಳ್ಕೊಬೇಕು ಅಂತಂದ್ರೆ ರಾಮಣ್ಣ ಅವರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಹೇಳಿಬಿಡ್ರಿ. ನಮ್ಮ ರೈತ ಬಾಂಧವರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ರಾಮಣ್ಣ ಶಿವನಗೌಡ ನಂದನವಾಡಿಯವರೇ ನಿಮ್ಮ ಮೊಬೈಲ್ ಸಂಖ್ಯೆ ಒಂದು ಹೇಳಿಬಿಡ್ರಿ. ಫೋನ್ ಮಾಡಿದ್ರೆ ಅವರಿಗೆ ಮಾರ್ಗದರ್ಶನ ಮಾಡ್ತೀರಿ? ಮಾಡ್ತೀನಿ ಸರ್. ನಂಬರ್ ಹೇಳ್ರಲ್ಲ, ಮೊಬೈಲ್ ನಂಬರ್ 95-35-22-21 ರೀ. 95-35-42-27-21. ರಮಣ ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು. ಇಡೀ ಕುಟುಂಬನ ಅದ್ರ ಜೊತೆಗೆ ನೀವು ಬದುಕ್ತಾ ಇದ್ದೀರಿ. ನಿಮ್ಮ ಯಶಸ್ವಿ ಬದುಕು ನಮ್ಮ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹಾರೈಸ್ತೀವಿ. ಮತ್ತು ನಿಮ್ಮ ಬದುಕು ಇನ್ನೂ ಉಜ್ವಲ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ಲಾಭವನ್ನು 4 ಲಕ್ಷವರೆಗೆ ಇನ್ನೂ ಲಾಭ ಮಾಡ್ಲಿಕ್ಕತ್ತೀರಿ. ಇದು ಇನ್ನೂ ಡಬಲ್ ಆಗಲಿ, 8 ಲಕ್ಷ ಆಗಲಿ. ಯಾಕಂದ್ರೆ ಡಬಲಿಂಗ್ ದ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ್ಯಾರ. ಈಗ 4 ಲಕ್ಷ ಇದ್ದು 8 ಲಕ್ಷ ಆಗಲಿ, ಇನ್ನೂ ಹೆಚ್ಚು ಹೆಚ್ಚು ನಿಮಗೆ ಒಂದು ಆದಾಯ ತರೋಂಗಾಗಲಿ, ನಿಮ್ಮ ಆದಾಯಕ್ಕಿಂತ ಮುಖ್ಯ ನೀವು ಒಳ್ಳೆ ಆರೋಗ್ಯ ಇಟ್ಕೊಂಡಿರಿ, ನಗ್ನಗ್ತಾ ಇರ್ತೀರಿ. ನೀವು ನಿಮ್ಮ ಹೊಲದ ಊಟ ಮಾಡ್ತೀರಿ, ನೀವು ಹೊರಗಿದೇನೂ ತಿಳೋದಿಲ್ಲ. ಆಮೇಲೆ ಸಾವಯವ ಒಂದು ಪದ್ಧತಿಯಿಂದ ಬೆಳೀತಾ ಇದ್ದೀರಿ, ಯಾವುದೂ ರಾಸಾಯನಿಕದ ಒಂದು ಬೆರಕೆ ಇಲ್ಲ. ಹೀಗಾಗಿ ನಿಮ್ಮ ಆರೋಗ್ಯ ಕೂಡ ತುಂಬ ಚಲೋ ಅದ. ಹೀಗಾಗಿ ನಿಮ್ಮ ಒಂದು ಈ ಯಶಸ್ವಿ ಬದುಕು ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ ಆಗಲಿ ಅಂತ ಹರಿಸ್ತಾ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ರೈತ ಬಾಂಧವರೇ ನೀವು ಇವ್ರನ್ನ ಮಾರ್ಗದರ್ಶಿಯಾಗಿ ತೆಗೆದುಕೊಳ್ಳಿ. ನೀವು ಕೂಡ ಯಶಸ್ವಿಯಾಗಿ ನಮ್ಮ ರೈತ ಬಾಂಧವರೇ ನಿಮ್ಮೆಲ್ಲರ ಪರವಾಗಿ ರಾಮಣ್ಣ ನಂದನವಾಡಿ ಅವರಿಗೆ ಕೂಡ ನಾವು ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ ರಾಮಣ್ಣ. ನಮಸ್ಕಾರ ಸರ್. ಇದುವರೆಗೆ ವೈವಿಧ್ಯಮಯ ಸಮಗ್ರ ಕೃಷಿ ಕುರಿತು ಅಳ್ನಾವರ ತಾಲೂಕು ಹೊನ್ನಾಪುರದ ಪ್ರಗತಿಪರ ರೈತರಾದ ರಾಮಪ್ಪ ಶಿವನಗೌಡ ನಂದನವಾಡೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಬಳ್ಳಾರಿ ತಾಲೂಕು ಚಿಗಟೇರಿಯ ಚನ್ನಬಸಪ್ಪ, ಚಿಕ್ಕಪ್ಪ, ಮಾಳಗಿ ಹಾಗೂ ಸಂಗಡಿಗರಿಂದ ಮೈಲಾರಲಿಂಗನ ಪದ. ಭಗತರ ನಾನೀನ ಸಾಲೋ ವಯ್ಯೋ ಶಿವನೇ ದುರಿತನ ದೂರ ಮಾಡಯ್ಯ, ಭಂಡಾರ ದೊಡಿಯ ಬಡತನ ಬೈಲು ಮಾಡಯ್ಯ. ಯಾಕೋ ಮೈರಾರು ದೇವ ಕೋಪ ಭಗತಾರು ಮ್ಯಾಗ, ಸಾಕು ಮಾಡಯ್ಯ ಬಾಡುತ್ತಾನೋ ಶಿವನೇ. ದುರಿತನ ದೂರ ಮಾಡಯ್ಯ, ಭಂಡಾರ ದೊಡಿಯ ಭಾಗ್ಯವಾಗನ ಮಾಡಯ್ಯ. ಸಾಕಿನ್ನು ಮಾಡಯ್ಯ ಬಡತನ ಬಗುತರಿಗೆ, ಭಗತರ ನಾನೀನ ಸಾಲ ವಯ್ಯೋ ಶಿವನೇ. ದುರಿತನ ದೂರ ಮಾಡಯ್ಯ, ಮೈಲಾರು ನಿಂಗ ಭಾಗ್ಯವಾಗನ ಮಾಡಯ್ಯ. ಕಾಡು ಬೇಡೋ ನೀನು ಕರೆಣುಳ ಮೈಲಾರು ದೇವ, ಭಗತರ ನಾನೀನ ಸಾಲ ವಯ್ಯೋ ಶಿವನೇ. ದುರಿತನವ ದೂರ ಮಾಡಯ್ಯ, ಭಂಡಾರ ದೊಡಿಯ ಭಾಗ್ಯವಾಗನ ಮಾಡಯ್ಯ. ಚಿಂತಿ ಬಿಡಿಸೋ ನೀನು ಕಾಂತುಳ ಮೈಲಾರು ದೇವ, ಸಂತೋಷ ನಿನ್ನ ಗಿರಿಗೆ ಬರುತ್ತಾರೋ ಶಿವನೇ. ದುರಿತನ ದೂರ ಮಾಡಯ್ಯ, ಮೈಲಾರ ನಿಂಗ ಸಂಪತ್ತು ಗನ ಮಾಡಯ್ಯ. ಬುದ್ಧಿ ಕೊಡೋ ನೀನು ಬೋದ್ದುಳ ಮೈಲಾರು ದೇವ, ಮುದ್ದಿಯ ಮ್ಯಾಗ ಶಿವ ಧ್ಯಾನ ಶಿವನೇ. ದುರಿತನವ ದೂರ ಮಾಡಯ್ಯ, ಆಯ್ತ್ವಾರಾದಯ್ಯ ಸಿರಿತನ ಗನ ಮಾಡಯ್ಯ. ಮುದ್ದಿಯ ಏ ಮ್ಯಾಗ ಶಿವ ಧ್ಯಾನ ಕೊಟ್ಟಾರೆ, ಮುದ್ದಿ ಉಡವಿಗೆ ನಡುದಾರೋ ಶಿವನೇ. ದುರಿತನ ದೂರ ಮಾಡಯ್ಯ, ಭಂಡಾರ ದೊಡಿಯ ಬಡತನ ಬೈಲು ಮಾಡಯ್ಯ. ಬಾನ ಕೊಡೋ ನೀನು ಜ್ಞಾನುಳ ಮೈಲಾರು ದೇವ, ಬಾನದ ಮ್ಯಾಗ ಶಿವ ಧ್ಯಾನ ಶಿವನೇ. ದುರಿತನ ದೂರ ಮಾಡಯ್ಯ, ಕಾಣಿಕಾದಯ್ಯ ಸಂಪತ್ತು ಗನ ಮಾಡಯ್ಯ. ಬಾನದ ಏ ಮ್ಯಾಗ ಶಿವ ಧ್ಯಾನ ಕೊಟ್ಟಾರೆ, ಭಾರತ ಉಡವಿಗೆ ಬಾರುತ್ತಾರೋ ಶಿವನೇ. ದುರಿತನ ದೂರ ಮಾಡಯ್ಯ, ಭಂಡಾರೋದಯ್ಯ ಭಾಗ್ಯವಾಗನ ಮಾಡಯ್ಯ. ಅನ್ನ ಕೊಡೋ ನೀನು ಪೊಣ್ಣುಳ ಮೈಲಾರು ದೇವ್ರೆ, ಅನ್ನದ ಮ್ಯಾಲೆ ಶಿವ ಧ್ಯಾನ ಶಿವನೇ. ದುರಿತನ ದೂರ ಮಾಡಯ್ಯ, ಭಂಡಾರ ದೊಡಿಯ ಭಾಗ್ಯವಾಗನ ಮಾಡಯ್ಯ. ಅನ್ನದ ಏನಾಗ ಶಿವ ಧ್ಯಾನ ಕೊಟ್ಟಾರೆ, ಅನ್ನಂದುಡವಿಗೆ ನಡುದಾರೋ ಶಿವನೇ. ದುರಿತನ ದೂರ ಮಾಡಯ್ಯ, ಭಂಡಾರ ದೇವ್ರೆ ಭಾಗ್ಯವಾಗನ ಮಾಡಯ್ಯ. ಮಲ್ಲಾರಿ ಬೈರುವ ಮೈಲಾರ ಲಿಂಗನ ಪದ ಕೇಳುತ್ತಿರುವಿರಿ. ಭಾಗ್ಯವದ ತನಿಯ ಪಾರಿ ಜಾತಳದುವೆ, ಚಪ್ಪಂದ ದೇಶಕ ಒಪ್ಪಳ್ಳೆ ದೊರೆಯೋ ನೀ ಬಂದ ನಾ ನಂಬ ದರಿಯೋ ಅತ್ತೇನೆ ನೋಡ್ಯಾಳ ಪರಸಿಯ ಗಂಗಮ್ಮ ಗುತ್ತಲದ ದಾರಿ ಪೀಡವಿಲ್ರೋ ಭಾಗ್ಯವದ ತೆನಿಯೇ ಪಾರಿ ಜಾತಳದುವೆ ಚಪ್ಪಂದು ದೇಶ ಕೊಪ್ಪಳ್ಳೆ ದೊರೆಯೋ ನೀ ಬಂದ ನಾ ನಂಬ ದರಿಯೋ ಅತ್ತೇನೆ ನೋಡ್ಯಾಳ ಪರಸಿಯ ಗಂಗಮ್ಮ ಗುತ್ತಲದ ದಾರಿಯ ಪೀಡವಿಲ್ರೋ ಭಾಗ್ಯವದ ತೆನಿಯೇ ಪಾರಿ ಜಾತಳದುವೆ ಚಪ್ಪನ್ನು ದೇಶಕ ಒಪ್ಪುಳ್ಳೆ ದೊರೆಯೋ ನೀ ಬಂದಾನ ನಂಬಾದರಿಯೋ ಗುತ್ತಲದ ಏ ದಾರಿ ಪಿಡವಿಲ್ಲ ನನ್ನ ಸೌತ್ಯಾರು ಒತ್ತಿಲಿ ಬರ್ತಾರು ಆ ಗ್ಯಾಣಿತಾರು ಭಾಗ್ಯವದ ತೆನಿಯೇ ಪಾರಿ ಜಾತಳದುವೆ ಚಪ್ಪನ್ನು ದೇಶಕ ಒಪ್ಪುಳ್ಳೆ ದೊರೆಯೋ ನೀ ಬಂದಾನ ನಂಬಾದರಿಯೋ ಒತ್ತೀರೆ ಬರ್ತಾರ ಗೆಳಿತೀರ ನನ್ನ ಸೌತ್ಯರಿಗೆ ಹತ್ಯರಿಲ್ಲೇನೇ ಇವರಿಗೆ ಭಾಗ್ಯವದ ತೆನಿಯೇ ಪಾರಿ